ಇಷ್ಟೆಲ್ಲ ಹಾಕೊಂಡು ಕೇಸಿ ಮಾಡ್ತಿದ್ವಿ ಸರ್. ಅಂದ್ರೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಮಾಡೋದು, ಈಗ ಪಕ್ಕದ ಹೊಲದಲ್ಲಿ ರೈತರು ಏನು ಸ್ಪ್ರೇ ಮಾಡ್ತಾರ ಅದು ಮಾಡೋದು, ಅವ್ರ ಏನ್ ಗೊಬ್ಬರ ಕೊಡ್ತಾರ ಅದು ಮಾಡೋದು, ಹಂಗೆಲ್ಲ ಮಾಡ್ತಿದ್ವಿ. ಒಂದೊಂದ್ಸಲ ಏನಾಗ್ತದೆ ಸರ್, ಚೆನ್ನಾಗಿ ವಾತಾವರಣ ಚೆನ್ನಾಗಿ ಬಂದ್ರೆ ಬರ್ತಿತ್ತು, ಇಲ್ಲ ಅಂದ್ರಗಿನ ಬೆಳೆ ಇಳುವರಿ ಕಡಿಮೆ ಆಗ್ಬಿಡ್ತದೆ ಸರ್. ಈಗ ನಾವೇನೋ ಮಾಡಕ್ ಹೋದಾಗ ಬೇರೆ ರೋಗ ಒಂದ್ ಬಂದ್ಬಿಡ್ತದೆ ಸರ್. ಕರೆಕ್ಟ್ ಆಗಿ ಸ್ಪಂದನೆ ಮಾಹಿತಿ ಇದ್ದಿದ್ದಿಲ್ಲ. ಈಗ ಏನ್ ಸ್ಪ್ರೇ ಕೊಡ್ಬೇಕು, ಬೇರೆಯವ್ರು ಏನಕ್ಕೆ ಹೊಡಿತಿರ್ತಾರ, ನಾವು ಅವ್ರನ್ನ ಕೇಳಿ ಏನ್ ಹೊಡೆದ್ರೆ ಅಂತೇಳಿ ನಾವು ಅವ್ರನ್ನೇ ಹೊಡೆಯೋದು. ಹಂಗಾಗಿ ನಮ್ಗ ಮಾಡ್ತಿದ್ವಿ ಸರ್, ಸ್ವಲ್ಪ ಒಂದ್ಸಲ ಇಳುವರಿ ಬರ್ತಿತ್ತು, ಒಂದ್ಸಲ ಲಾಭ ಆಗ್ತಿತ್ತು, ಒಂದ್ಸಲ ಆಗ್ತಿದ್ದಿಲ್ಲ ಸರ್. ಅದೇ 16-17 ಈಗ ನಿಮ್ದು 16-17 ನಿಮ್ಮ ಇದ್ರ ಪ್ರಕಾರ ಒಂದ್ ಎಕರೆ ಹತ್ತಿ ಹಾಕಿದಿರ್ತಾವು, 2 ಎಕರೆ ತೊಗರಿನ ಹಾಕಿದ್ರಿ, 2 ಎಕರೆ ಮೆಣಸಿನಕಾಯಿ ಹಾಕಿದ್ರಿ, ಜೊತೆಗೆ 5 ಕುರಿಮರಿಗಳನ್ನ ಸಾಕಾಣಿಕೆಯನ್ನ ಮಾಡಿದ್ರಿ. ಆ ರೀತಿ ಮಾಡಿದಾಗ ತಮ್ಮ ಒಂದು ಆದಾಯ ಎಲ್ಲಾ ಖರ್ಚು ವೆಚ್ಚಗಳನ್ನ ತೆಗೆದು ಒಟ್ಟು 150,000 ರೂಪಾಯಿ ಆದಾಯ ಬಂದಿತ್ತು ಅಂತಕ್ಕಂತ ವಿಚಾರ ಗೊತ್ತಾಗ್ತಾ ಇದೆ. ತದನಂತರ ನಿಮಗೆ 2020 ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಲವಾರು ತಂತ್ರಜ್ಞಾನಗಳನ್ನು ನಿಮಗೆ ಕೊಟ್ಟರು, ಮಾಹಿತಿಯನ್ನ ಹೇಳಿದ್ರು. ಆ ಮಾಹಿತಿಯನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ತಾವು ಬದಲಾವಣೆಯನ್ನ ಮಾಡ್ಕೊಂತ ಬಂದ್ರಿ. ಏನು ಬದಲಾವಣೆಯನ್ನು ಮಾಡ್ಕೊಂಡ್ರಿ ಹೇಳ್ರಿ? ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ನಿಮಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟ ಮೇಲೆ ಏನೇನು ಬದಲಾವಣೆಗಳಾಯ್ತು ನಿಮ್ಮಲ್ಲಿ? ಏನಿಲ್ಲ ಸರ್, ನಾವು 16-17 ಏನ್ ಮಾಡ್ತಿದ್ವಿ, ನಾವು 8ನೇ ತಿಂಗಳು ಬಂದ್ರೊಳಗ ಹತ್ತಿ ಇಟ್ಬಿಡ್ತಿದ್ವಿ. ಅವ್ರೇನ್ ಹೇಳ್ತಿದ್ರು, ಇಲ್ಲ ನೀವು ಮುಂಗಾರು 6ನೇ ಜೂನ್ 6 ಇಲ್ಲ ಜುಲೈ 15 ನೀವು ಇಡ್ಬೇಕು, ಅಲ್ಲಿ ದಾಟಿದ್ರೆ ಇಡಬಾರ್ದು, ಪಿಂಕ್ ಬಾಲ್ ಅಟ್ಯಾಕ್ ಆಗುತ್ತೆ, ನಿಮ್ ಖರ್ಚು ಜಾಸ್ತಿ ಬರ್ತವ ಅಂದ್ರ. ಹಂಗಾಗಿ ನಾವು ಮೊದಲು ಮಾಹಿತಿ ಇಲ್ದೆ ಇಡ್ತಿದ್ವಿ ಸರ್, ಇಳುವರಿ ಬರ್ತದಲ್ಲ. ನಾವ್ ಹಂಗಾಗಿ ಜೂನ್ 6ನೇ ತಿಂಗಳಲ್ಲಿ ಜುಲೈ 15 ನಾವು ಹತ್ತಿ ಇಟ್ಕೊಂತಿದ್ವಿ ಸರ್. ಅದೊಂದು ಮಾಹಿತಿ. ನೆಕ್ಸ್ಟ್ ಈ ಪಿಂಕ್ ಬಾಲ್ ಅನ್ನ ನಿರ್ವಹಣೆಗೆ 3 ಬಲೆಗಳು ಹಾಕೋದು, ಒಂದು ಬಲೆಯಲ್ಲಿ 4-5 ಕೀಟ ಬಿದ್ದುಗಳನ್ನೇ ನಾವು ಒಂದು ತತ್ತಿ ನಾಶಕ ಪ್ರೊಪನೆ ಪಾಸ್ ಸ್ಪ್ರೇ ಮಾಡ್ರ ಅಂತ ಹೇಳ್ತದೆ ಸರ್. ಅದಕ್ಕೆ ಸ್ಪ್ರೇ ಮಾಡಿದಾಗ ನಮ್ಮ ಸ್ವಲ್ಪ ಅದಕ್ಕೆ ತತ್ತಿ ನಾಶಕ ಆದ ಮಗ ನಮ್ಮದು ಪಿಂಕ್ ಬೋಲನ್ ಕಡಿಮೆ ಆಗ್ತಿತ್ತು, ಹತ್ತಿ ಇಳುವರು ಬರ್ತದೆ ಸರ್. ನೆಕ್ಸ್ಟ್ ತೊಗರಿಯಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ತೊಗರಿ ಬೆಳಿತಿದ್ವಿ, ನಾವು ಈಗ ಎಣ್ಣೆ ಹೊಡೆದವಲ್ಲ ಬಿಡು ಮೊನ್ನೆ ಹೊಡೆದು ಅಂತೇಳಿ ಬಿಟ್ಟು ಬಿಟ್ಟು ಹೋಗ್ಬಿಡ್ತಿದ್ವಿ ಸರ್. ಆಮೇಲೆ ನೆಕ್ಸ್ಟ್ ಬಂದ್ ನೋಡಿದ್ರೆ ಬುಡ್ಡೆಲ್ಲ ತೂತ್ ಹಾಕಿಂದು ಹುಳ ಬಿದ್ದು ಬಿಡೋ. ಹಂಗಾಗಿ ನಾವೇನ್ ಮಾಡ್ತದ ಸರ್, ಹಿಂಗ ಹಿಂಗ ಸರ್ತಿಗಳು ಹಿಂಗೆ ಆಗ್ತದೆ ಸರ್. ಅವ್ರ ಏನಂತಂದ್ರು, ಇಲ್ಲ ನೀವು ತೊಗರಿಯಲ್ಲೇನು 3 ಬಲೆಗಳು ಹಾಕ್ರಿ, ಅಲ್ಲಿ ಚಿಟ್ಟೆ ಬಿದ್ದಾಗ ನೀವು ಒಂದ್ 4 ಚಿಟ್ಟೆ ಬಿದ್ದಾಗ ನಿಮ್ ಮೊಳಕ್ ಹಾನಿ ಆಗುತ್ತದ ಅಂತ ಗೊತ್ತಾದ್ಮೇಲೆ ನೀವು ಸ್ಪ್ರೇ ಮಾಡ್ರಿ ಕೀಟನಾಶಕ ಅಂತ ಹೇಳಿದ್ರು. ಆ ತರ ಮಾಡಿದ್ವಿ ಸರ್. ಹಂಗ್ ಮಾಡಿದ ತಕ್ಷಣನೇ ಸುಪೂಳಗಳು ಕಂಟ್ರೋಲ್ ಆದ್ರೆ ಇಳುವರಿ ಬಂದ್ ಸರ್. ಮತ್ತೆ ಪಲ್ಸ್ ಮ್ಯಾಜಿಕ್ ಅಂತ ಹೇಳಿ ಕೇಸಿ, ಅರ್ಧ ಹೂ ಬಿಟ್ಟಾಗ ಬೆಳೆ ಇದ್ದಾಗ ಅರ್ಧ ಹೂ ಬಿಟ್ಟಾಗ ಒಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್, 1 ಕೆಜಿ 1 ಎಕರೆಗೆ. ನೆಕ್ಸ್ಟ್ 15 ದಿನ ಬಿಟ್ಟ ಮಗ 1 ಕೆಜಿ ಸ್ಪ್ರೇ ಮಾಡಿದಾಗ ಬಂದಂತ ಹೂಗಳೆಲ್ಲ ಕಾಯಿನ ಮಾಡಿ ಮಿನಿಮಮ್ 6 ಕ್ವಿಂಟಲ್ ಇಳುವರಿ ಬಂದ ಸರ್ ತೊಗರಿ ಎಕರೆಗೆ. ಹಂಗಾಗಿ ನಮ್ದು ಆದಾಯ ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿ ಬಂದು. ನೋಡಿ, ಈಗ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ಏನು 2020 ತಮಗೆ ಸತತವಾದ ಪ್ರಯತ್ನಗಳನ್ನ ಮಾಡ್ತಾ ಅವಾಗ ಕೆಲವೊಂದು ಬೆಳೆಗಳಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿರ್ತಾವು. ಕಾಟನ್ 1 ಎಕರೆ ಹಾಕೊಂಡ್ರಿ, ತೊಗರಿ 2 ಎಕರೆ ಮತ್ತು ಮೆಣಸಿನಕಾಯಿ 2 ಎಕರೆ ಮಾಡ್ಕೊಂಡ್ರಿ. ಆಮೇಲೆ ಆಡುಗಳದ್ದು ಅಂದ್ರೆ ಗೋಟ್ಸ್ ಅಂತ ಹೇಳ್ತೀವಿ ನಾವು, ಆಡುಗಳನ್ನ 12 ಆಡುಗಳನ್ನ ಸಾಕಿದ್ರಿ, ಮತ್ತು ಹೊಸದಾಗಿ ಜೇನು ಸಾಕಾಣಿಕೆಯನ್ನು ಸಹ ಮಾಡಿದ್ರಿ. ಇದ್ರ ಬಗ್ಗೆ ಯಾಕೆ ನಿಮಗೆ ತರಬೇತಿ ಆಯ್ತಾ, ಜೇನು ಸಾಕಾಣಿಕೆ ಮೊದಲು ಗೊತ್ತಿರಲಿಲ್ಲ ನಿಮಗೆ? ಮೊದಲು ಸರ್ ಜೇನ್ ಅಂದ್ರೆ ಗೊತ್ತಿದೆ ಸರ್, ಹೆಜ್ಜೇನು ಇವು ಕೋಲು ಜೇನು ಅಷ್ಟೇ ಗೊತ್ತಿದೆ ಸರ್. ಜೇನು ಸಾಕಾಣಿಕೆ ಅಂದ್ರೆ ನಮ್ಗೆ ಒಂಥರ ವಿಚಿತ್ರ, ಹೆಂಗ್ ಸಾಕ್ತಾರ, ಅದ್ ಏನ್ ಮಾಡ್ತಾರ ಅಂತಂದಾಗ ನಮಗ್ ಒಂದ್ಸಲ ಟ್ರೈನಿಂಗ್ ಕರೆದ್ರ ಸರ್, ಗೊತ್ತಾಯ್ತು. ಅದು ಒಂದು ವಾರದ ಟ್ರೈನಿಂಗ್ ತಗೊಂಡಿ ಸರ್. ಆಮೇಲೆ ಅದ್ರ ಕ್ಲಾಸ್ಗಳಾಯ್ತು, ಒಂದ್ಸಲ ಅದು ಸಾಕಿದಂತವ್ರದ್ದು ವಿಜಿಟ್ನು ಕರ್ಕೊಂಡೋಗಿ ತೋರಿಸಿದ್ರು ಸರ್, ಪೆಟ್ಟಿಗೆಯಲ್ಲಿ ಸಾಕ್ತಾರ ಅಂತೇಳಿ. ಅಂದ್ರೆ ಕತ್ತಲಲ್ಲಿ ಸಾಕೋದು ತುಡುವೆ ಜೇನು ಒಂದೇ, ನೀವೆಲ್ಲ ನೋಡಿರ್ತಕ್ಕಂಥ ಜೇನು ಸಾಕಕ್ ಬರಂಗಿಲ್ಲ, ಹೆಜ್ಜೇನು ಸಿಟ್ಟಿನ ಜೇನು ಅದು ಬರಂಗಿಲ್ಲ ಅಂತೇಳಿ ಇದು ಮಾಡಿದ್ಮ್ಯಾಗ ನಾವು ಅದರಲ್ಲಿ ಮೂವ ತಗೊಂಡಿವಿ ಸರ್. ಈ ವಿಶ್ವ ಜೇನು ದಿನಾಚರಣೆ ಮಾಡಿದ್ರು ಒಂದ್ಸಲ, ಅದ್ರದ್ದು ಏನು ಮಹತ್ವ, ಜೇನು ಇಲ್ಲ ಅಂತಂದ್ರೆ ನಾವು ಮಾನವ ಸಂತತಿನ ನಾಶ ಆಗುತ್ತೆ 4 ವರ್ಷದಲ್ಲಿ ಅಂತೇಳಿ ಒಬ್ಬ ಸೈಂಟಿಸ್ಟ್ ಹೇಳಿದಾಗ ಅದನ್ನ ಯಾಕೆ ಮಾಡಬಾರ್ದು ಅಂತೇಳಿ ನಾವು ಅದನ್ನ ಬೆನ್ನತ್ತಿದ್ವಿ ಸರ್. ಬೆನ್ನತ್ತಿದ ತಕ್ಷಣ ಎಲ್ಲೆಲ್ಲಿ ಇರ್ತಾವ, ಅವ್ರು ಏನ್ ಹೇಳಿದ್ರೆ ಸರ್, ಫಸ್ಟ್ ಎಲ್ಲೆಲ್ಲಿ ಇರ್ತಾವ, ಉತ್ತದ್ದು ಅಲ್ಲಿ ಕಲ್ಲಿನ ಪೊಟ್ರೆ ಆಳಮ್ಮ ಬಿದ್ದಂತ ಮನೆಯಲ್ಲಿ ಇಂತಲ್ಲಿ ಎಲ್ಲ ಜೇನು ಇರ್ತದಂತೆ. ನಾವು ನೋಡಿ ಟ್ರೈ ಮಾಡಿ ಒಂದ್ಸಲ ನಮ್ಮೂರಲ್ಲಿ ಅವ್ರು ಹೆಂಗ್ ಹುಡ್ತಾರೆ ಅಂತಂದ್ರೆ ಬೆಳಿಗ್ಗೆ ಎದ್ದು ನೋಡ್ಬೇಕು, ಅವೆಲ್ಲ ಹಾರಾಡ್ತಿರ್ತಾವಂದ್ರು. ಅವ್ ಹಾರಾಡ ಜಾಗ ಹುಡ್ಕೊಂಡು ಹೋದಾಗ ಒಂದ್ಸಲ ನಮ್ಗೆ ಸಿಕ್ತಿ ಸರ್. ಎಲ್ಲಿ ಅಂತಂದ್ರೆ ಒಂದ್ ಒಳ್ಳೆಣ್ಣೆ ಡಬ್ಬಿ ಬಿಸಾಕಿದ್ರು ಯಾರೋ ಮನೆಯಿಂದ, ಆ ಒಳ್ಳೆಣ್ಣೆ ಡಬ್ಬಲ್ಲಿ ಸಿಕ್ತಿ ಸರ್. ಅಂದ್ ಹೋಗಿ ನೋಡಿದಾಗ ನಾವ್ ಹಿಂಗಿದೆ ಅಂತಂದಾಗ ಅವಾಗ ಒಬ್ಬ ಸಾರ್ನ ಕರೆದು ತೋರಿಸಿದಾಗ, ಇದೇ ಜನ ಸಾಕಾಣಿಕೆಗೆ ಬರೋದು, ನೀವ್ ಇದನ್ನ ಹಾಕ್ರಿ ಅಂತೇಳಿ ಒಬ್ಬ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವ್ರ ಡಾಕ್ಟರ್ ಶ್ರೀವಾಣಿ ಅವ್ರು ಏನ್ ಮಾಡಿದ್ರು ಸರ್, ಕರ್ಕೊಂಡ್ ತೋರಿಸಿದಾಗ ಆಯ್ತು ನಮ್ಮ ಹುಡುಗನ ಕರೆಸ್ತೀನಿ ಹಿಡ್ದ ಹಾಕ್ರಿ ಅಂತ ಹೇಳಿ ಅದನ್ನ ಹಿಡ್ದಾಕಿದ. ಅದ್ ಒಂದ್ಸಲ ನೋಡಿದ್ವಿ ಸರ್, ಇನ್ಮೇಲೆ ನಾವೇ ಹಿಡ್ಕೊಂಡು ಕೇಸಿ ಈಗ ಜಿಲ್ಲೆದಲ್ಲೆಲ್ಲ ಫಾರ್ಮರ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್, ಜೇನು ಪೆಟ್ಟಿಗೆ ಇದ್ರೆ ಎಲ್ಲಾನ ಜೇನ್ ಇದ್ರೆ ನಾವೇ ಹೋಗಿ ಹಿಡ್ಕೊಟ್ಟು ಬರ್ತೀವಿ ಸರ್. ಅವೆಲ್ಲ ಅದರಿಂದ ಲಾಭದಾಯಕ ನೋಡಿ. ತಾವು 5 ಜೇನು ಪೆಟ್ಟಿಗೆನ ಇಟ್ರಿ, 5 ಜೇನು ಪೆಟ್ಟಿಗೆನ ಇಟ್ಟ ಮೇಲೆ ತಮಗೆ ಯಾವ ರೀತಿ ಆದಾಯ ಬಂತಲ್ಲೇ, ಜೇನುತುಪ್ಪ ಹೇಗೆ ಮಾರಿದ್ರಿ ಸ್ವಲ್ಪ ಹೇಳಿದ್ರ ಬಗ್ಗೆ? ಜೇನುತುಪ್ಪ ಸರ್ ನಾವು ಪ್ಯೂರ್ ಆಗಿತ್ತಲ್ಲ ಸರ್, 800 ರೂಪಾಯಿ ಕೆಜಿ ಮಾರಿದ್ವಿ ಸರ್. ಒಂದು ಪೆಟ್ಟಿಗೆಯಿಂದ 4 ಕೆಜಿ 4 ಕೆಜಿ ಜೇನು ಪೆಟ್ಟಿ ಜೇನು ಬಂತು ಸರ್. ಅದಕ್ಕಿಂತ ಜಾಸ್ತಿ ಅಂದ್ರೆ ನಾವು ಜೇನುಗಳನ್ನ ಪೆಟ್ಟಿಗಳನ್ನ ಮಾರಾಟನೆ ಮಾಡಿದ್ವಿ ಸರ್. ಯಾಕಂತಂದ್ರೆ ರೈತರೆಲ್ಲ ಈಗ ತೋಟಗಾರಿಕೆ ಬೆಳೆಗಳು ಮಾಡ್ತಿರ್ತಾರೆ, ಕಲ್ಲಂಗಡಿ ಬಾಡಿಗೂ ಕೊಟ್ಟಿವಿ ಸರ್ ನಾವು, ಮತ್ತೆ ಬೇರೆಯವರು ಸ್ವಂತಕ್ಕೂ ಕೊಟ್ಬಿಡ್ರಿ ನಮ್ಗಂದಾಗ ನಾವು 4,500 ಪೆಟ್ಟಿಗೆಗಳನ್ನ ನಾವು ಇಟ್ಟುಕೊಂಡು ತುಪ್ಪಕ್ಕೆ ಮಾಡ್ಬೇಕಂದಾಗ ಎಲ್ಲ ಬೇರೆ ಬೇರೆ ಎಲ್ಲ ರೈತರು ನಮಗೆ ಕೊಡ್ರಿ ಅಂತ ಸಲಹೆ ಅವ್ರಿಗೆಲ್ಲ ಮಾರಾಟ ಮಾಡಿದ್ವಿ. ಏನು ಪೆಟ್ಟಿಗೆ ಮಾರಾಟ ಮಾಡಿದ್ವಿ? ಏನು ಪೆಟ್ಟಿಗೆ ಮಾರಾಟ ಮಾಡಿದ್ವಿ. ಇದರಿಂದ ತಮ್ಮ ಆದಾಯ ಆಯ್ತು, ಜೊತೆಗೆ ಇನ್ನೊಂದು ತಾವು 12 ಟಗರು ಮರಿಗಳನ್ನ ಅಥವಾ ಆಡುಗಳನ್ನ ಸಾಕಿದ್ರೆ ಏನಿದ್ರು 12 ಸಾಕಿದ್ರು? 12 ಆಡುಗಳು ಸರ್, ಅದಕ್ಕೆ ನಾವು ತೊಗರಿನ ಮಾಡಿದ್ವಿ ಸರ್. ಯಾಕಂದ್ರೆ ತೊಗರಿ ಅಂತ ಲಾಭದಾಯಕ ಅಲ್ಲ, ನಮಗೆ ತೊಗರಿ ಬರ್ತದೆ ಅದರಿಂದ ಬರುತ್ತಂತ ಒಟ್ಟು ಆ ಒಟ್ಟನ್ನ ನಾವು ಹಾರ್ವೆಸ್ಟ್ ಮಿಷಿನ್ ಕೊಡ್ತಿದ್ದಿಲ್ಲ ಸರ್, ನಾವು ಕೈಲಿಂದನೆ ಕೊಯ್ದು ಒಡೆದು ಅದ್ರ ಒಟ್ಟು ಬರ್ತದೆ ಸರ್. ನಾವು ಮನೆಯಲ್ಲೇ ಮೇಯಿಸಿಕೊಳ್ತಿದ್ವಿ ಸರ್, ಈಗೆಲ್ಲ ಭೂಮಿಗಳಿಲ್ಲ ಮೇಯಿಸಕ್ಕೆಲ್ಲ, ಹಂಗಾಗಿ ಮನೆಯಲ್ಲಿ ಇಟ್ಕೊಂಡು ಕೇಸಿ ಅದಕ್ಕೆ ಆಹಾರ ಆಗತ್ತೆ ನಮಗಾಗತ್ತೆ ಅಂತೇಳಿ ತೊಗರಿನ ಮಾಡ್ತದೆ ಸರ್. ಬೇಕರೆ ತೊಗರಿ ನೀವು ಕೈಯಿಂದನ ಕೊಯ್ಲು ಮಾಡಿ ರಾಶಿ ಮಾಡ್ತೀವಿ? ರಾಶಿ ಮಾಡಿ ಒಟ್ಟು ಬೇಕಲ್ಲ ಸರ್, ಒಟ್ಟು ಮಿಷಿನ್ ಮಾಡಿಬಿಟ್ರೆ ತೂರಿಗೆ ಹೋಗ್ಬಿಡ್ತೈತೆ, ಗಾಳಿಗೆ ಹೋಗ್ಬಿಡ್ತದೆ, ಏನು ಉಪಯೋಗ ಆಗಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳವಣಿಗೆ ಆಗ್ತಾವ ಸರ್. ತೊಗರಿ ಒಟ್ಟನ್ನು ಚೆನ್ನಾಗಿ ತಿಂತಾವ ಸರ್? ಚೆನ್ನಾಗಿ ತಿಂತಾವ, ಚೆನ್ನಾಗಿ ಬೆಳವಣಿಗೆ ಆಗ್ತಾವ. ಅದರಿಂದ ನಮ್ಮ ಆಡುಗಳು ಒಂದು ಈಯವು 3-4 ಕೆಜಿ ಸರ್ ಒಂದ್ಸಲ ಹಾಡು ಚೆನ್ನಾಗಿ ಬೆಳೆದು ಕೆಜಿ. ಹಂಗಾಗಿ ನಾವು ಬರೀ ಆಡಿಗೋಸ್ಕರ ಅಂತಾನೆ 2 ಎಕರೆ ತೊಗರಿ ಆಗ್ತದೆ ಸರ್. ಈಗ ಆಡುಗಳನ್ನೇ ನಮ್ಮ ಸ್ಥಳೀಯ ತಳಿಗಳು ಮಾಡುವುದಿಲ್ಲ ಅಥವಾ ಅದರಲ್ಲಿ ಸುಧಾರಿತ ತಳಿಗಳು ಬರ್ತಾವ? ಇಲ್ಲ ಸರ್, ಸುಧಾರಿತ ಅಂತ ಹೇಳಿ ಸರ್, ಸ್ಥಳೀಯ ಚೆನ್ನಾಗಳು ಚೆನ್ನಾಗಿ ಮೇವು ಕೊಟ್ರ ಇವೇ ಚೆನ್ನಾಗಿರ್ತಾವ ಸರ್. ಯಾಕಂದ್ರೆ 3 ಇದು 3 ಇದೆ ಸರ್. ಲಾಸ್ಟ್ ಒಂದ್ ನಮ್ಮ ಮಾಡ ದೊಡ್ಡ 4 ಇದೆ ಸರ್. 4 ಮರಿಗಳು? 4 ಮರಿಗಳು ಒಂದೇ ಸರಿ? ಒಂದೇ ಸರಿ ಸರ್. ಆ ಮರಿಗಳಿಂದ ಆದಾಯ ಹೇಗ್ ಬಂತು ನಿಮಗೆ? ಮರಿಗಳನ್ನು ಮಾರಿದ್ರ ಅಥವಾ ಬೆಳೆಸಿ ಹಾಗೆ ಇಟ್ಕೊಂಡ್ರೆ ಹೇಗ್ ಮಾಡಿದ್ರಿ? ಇಲ್ಲ ಸರ್, ಮರಿಗಳಿಂದ ಒಂದು ನನ್ನ 5 ತಿಂಗಳಿಗೆ ಮಾರಿಬಿಟ್ರೆ ಒಂದ್ 5,000 ಕೊಂದೋದು ಸರ್. ಮಾರಿ ಗಂಡು ಮರಿಗಳನ್ನು? ಗಂಡು ಮರಿ ಆಗಲ್ಲ ಸರ್, ಹೆಣ್ಣು ಮರ, ಗಂಡು ಮರಿ ಕೊಟ್ಬಿಡ್ತೇವೆ ಸರ್. ಹೆಣ್ಣು ಮರಿಗಳು ಗಂಡು ಮರಿ ಅಂದ್ರೆ 3 ತಿಂಗಳಿಗೆ ಹೋಗ್ಬಿಡ್ತಾವ ಸರ್. ಈಗ ನಮ್ಗೆ ಬೀಜಕ್ಕೆ ಬೇಕಾದಾಗ, ಹೊಲ ಗಳೆ ಓಡಿಸಬೇಕು ಬೇಕಾದ್ರೆ ಅಂತ ಟೈಮೆಲ್ಲ ಕೊಟ್ಟು ನಾನು ಕಲ್ತನ ಮಗಿದೀನಿ ಮಾಡಿದ್ದೀನಿ ಸರ್. ಅಂದ್ರೆ ಅದರಿಂದ ಆದಾಯ ಬಂತು, ಜೇನು ಸಾಕಾಣಿಕೆ ಅಂತ ಆದಾಯ ಬಂತು. ಇದ್ರ ಬಗ್ಗೆ ನಿಮಗೆಲ್ಲ ತರಬೇತಿಯನ್ನು ಕೊಟ್ರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಯಾವ ರೀತಿ ಅನುಕೂಲ ಆಯ್ತು ನಿಮಗೆಲ್ಲ? ಸರ್, ತರಬೇತಿ ಕೊಟ್ರು ಸರ್. ಈಗ ನಾವು ಬರೀ ಒಂದ್ ಬೆಳೆನೆ ಹಾಕಿಸಿ ಬೆಳೆ ಮೇಲೆ ಅವಲಂಬಿತ ಆಗಿರ್ತದೆ ಸರ್. ಅವ್ರೇನಂತಿದ್ರು ಒಂದು ಬೆಳೆ ಮೇಲೆ ಅವಲಂಬಿತ, ಉಪಕಸಬು ಮಾಡ ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಆಯ್ತು, ಆಡು ಸಾಕಾಣಿಕೆ ಆಯ್ತು, ಬೇರೆ ಬೇರೆ ಏನೇನಿದಾವ ಕುರಿ ನಾವು ಅವ್ರು ಹೇಳಿದ್ದೆಲ್ಲ ಮಾಡಿಲ್ಲ ಸರ್. ನಮಗೇನು ಅನುಕೂಲ ಅಂತೇಳಿ ಆಡು ಸಾಕಾಣಿಕೆ ಮಾಡಿದ್ವಿ, ಕೋಳಿ ಇದಾವೆ ಸರ್. ಚೆನ್ನಾಗಿ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆ ಮಾಡಿ ಅದರಿಂದ ಲಾಭದಾಯಕ ಪಡೆದಿದ್ವಿ. ಈಗ ನೋಡಿ ತಾವು ಹೇಳಿದ್ರೆ ಮೋಹಕ ಬಲೆಗಳನ್ನ ಹತ್ತಿ ಒಳಗೆ ಹಾಕಿದೀವಿ, ತೊಗರಿಯಲ್ಲಿ ಹಾಕಿದೀವಿ ಅಂತ, ಮೋಹಕ ಬಲೆಗಳನ್ನ ಹಾಕಿದ್ಮೇಲೆ ನಿಮ್ಮಲ್ಲಿ ಬೇಸಾಯದ ಖರ್ಚು ಕಡಿಮೆ ಆತ? ಎಲ್ಲ ಒಂದು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡ ಮೇಲೆ ಕಡಿಮೆ ಆಯ್ತು ಸರ್. ಯಾಕಂತಂದ್ರೆ 3-4 ಬಲೆಯಲ್ಲಿ ಚಿಟ್ಟೆ ಬಿದ್ದಾಗ ನಾವು ತತ್ತಿ ಅವು ಬಂದು ತತ್ತಿ ಇಟ್ಟಿರ್ತಾರ, ತತ್ತಿ ಇಡಕ್ ಬಂದಿರ್ತಾವ ಅಂತ ಹೇಳಿ ಸೈಂಟಿಸ್ಟ್ ಹೇಳ್ತಿದ್ರು ಸರ್. ಹಂಗಾದಾಗ ಏನ್ ಸ್ಪ್ರೇ ಮಾಡ್ಬೇಕು ಅಂತ ಕೇಳಿದಾಗ ಪಪ್ಪಿನ ಪಾಸ್ ಮಾಡ್ರಿ, 1 ಲೀಟರ್ ನೀರಿಗೆ 1.5 ml 2 ml ಹಾಕಿ ಸ್ಪ್ರೇ ಮಾಡಿಬಿಟ್ರೆ ನೀವು ತತ್ತಿ ನಾಶಕ ಆಗುತ್ತ, ಅಲ್ಲಿ ನಿಮ್ಗೆ ಅರ್ಧ ಕಂಟ್ರೋಲ್ ಆಗುತ್ತ, ಇಲ್ಲ ಮರಿ ಆದ್ಮೇಲೆ ಆಗ್ಬಿಟ್ರೆ ನಿಮ್ಗೆ ಕಾಳನ್ನ ತೂತಾಕದಾಗಲಿ ನಿಮ್ ಬೆಳೆಯನ್ನ ನಾಶ ಮಾಡ್ತ ಅಂತ ಹೇಳಿ ಇದು ಮಾಹಿತಿ ಕೊಡ್ತಿದ್ರು ಸರ್. ಆ ತಕ್ಷಣ ನಾವು ಯಾವಾಗ 4-5 ಚಿಟ್ಟೆ ಬಿದ್ದುಗಳನ್ನ ಸ್ಪ್ರೇ ಮಾಡ್ಬಿಡ್ತೀವಿ. ಅಲ್ಲಿಯೂ ಸಹ ತಮಗೆ ಆದಾಯದಲ್ಲಿ ಅಂದ್ರೆ ಖರ್ಚಿನಲ್ಲಿ ಉಳಿತಾಯ ಆಯ್ತು, ಖರ್ಚಿನಲ್ಲಿ ಉಳಿತಾಯ ಆಯ್ತು, ಆದಾಯ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ಈಗ ನೋಡಿ ನಿಮ್ದು 2020 ಏನಾಯ್ತು, 3,16,000 ಆದಾಯ ಬಂತು. ಮೊದಲೇನಿತ್ತು 1,5,00,000, 3,16,000 ಅಂದ್ರೆ ಡಬಲ್, ಆಲ್ಮೋಸ್ಟ್ ಡಬಲ್ ಕಿಂತ 1.5 ಜಾಸ್ತಿ ಆಯ್ತು ನಿಮ್ಮ ಆದಾಯ. ಇದಕ್ಕೆಲ್ಲ ಏನು ತಾಂತ್ರಿಕತೆಗಳು? ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯ ಇದೇ ರೀತಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನಿಮಗೆ, ಜಾಸ್ತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆಗಳದಾವ? ಹೇಗೆ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯತೆ ಇದಾವ ಸರ್? ಯಾಕಂತಂದ್ರೆ ಈಗ ನಿರ್ವಹಣೆ ಯಾವ ತರ ಮಾಡ್ಬೇಕು ಈಗ ನೋಡ್ರಿ ಸರ್. ಈಗ ರೈತರೆಲ್ಲ ಈಗ ನೋಡ್ರಿ ಒಂದು ವಾಟ್ಸಪ್ ಅಲ್ಲಿ ಏನ್ ಮಾಡ್ತಾರ, ಈ ವಾರದಲ್ಲಿ ಇಷ್ಟೇ ಮಳೆ ಬರುತ್ತಾ ಇಷ್ಟಿಲ್ಲ ಅಂತೇಳಿ ಹೆಂಗ್ ಮಾಹಿತಿ ಹಾಕ್ತಾರ, ಅದ್ರ ಪ್ರಕಾರ ನಾವು ಏನ್ ಮಾಡ್ತೀವಿ. ಈಗ ರೈತರೆಲ್ಲ ಒಣ ನೆಲದಲ್ಲಿ ಬೀಜ ಇಡೋದು, ನಾವು ಇಡ್ಬೇಕ ಬಿಡಬಾರ್ದು. ಯಾಕಂದ್ರೆ ನಾವೊಂದು ವಿಶ್ವವಿದ್ಯಾಲಯ ದೇವಸ್ಥಾನ ಇದ್ದಂಗೆ ರೈತರಿಗೆ, ಅಲ್ಲಿ ಏನು ಮಾಹಿತಿ ಹೇಳ್ತಾರ ಅದ್ರ ಮಾಹಿತಿ ನೋಡಿ ನಾವು ಸರ್ ಅದು 1 ವಾರ ಹಿಂಗ ಅಂತೇಳಿ ಮಳೆ ಬರ್ತದ. ಬೇರೆ ರೈತರೆಲ್ಲ ಒಣ ನೆಲದಲ್ಲಿ ಇಟ್ಬಿಟ್ರು, ಈಗ ಇಟ್ಟು ಎಲ್ಲ ಏನ್ ಮಾಡ್ತಾರ, ಬೀಜ ಹೋಯ್ತೇನೆ ಲಾಸ್ ಆಯ್ತೇನೆ ಚಿಂತೆ ಮಾಡ್ತಾರೆ. ನಾವು ಇಡ್ಲಿಲ್ಲ ಸರ್, ಯಾಕಂದ್ರೆ ಮಳೆ ನೋಡಿದ್ವಿ ಈ ತರ ಎಲ್ಲ ನಿರ್ವಹಣೆ ಮಾಡೋದು. ಜೂನ್ 15 ದಾಡಿತಂದ್ರೆ ಅಚ್ಚಿ ಇಡ್ಬೇಕ ಬಿಡಬಾರ್ದ, ಬಿಟ್ಬಿಡೋ ಸರ್ ಬೇರೆ ಬೆಳೆಗೆ ಹೋಗೋದು. ಈ ತರ ಎಲ್ಲ ಮಾಡ್ಕೊಂಡು ನಿರ್ವಹಣೆ ಯಾವ ತರ ಮಾಡ್ಬೇಕು ಅಂತೇಳಿ ಒಂದು ವಿಶ್ವವಿದ್ಯಾಲಯ ರೈತರು ಸರ್ ಅವ್ರ ಮಾರ್ಗದರ್ಶನ ಪ್ರಕಾರ ಮಾಡ್ಕೊಂಡು ಹೊಂಟಿದ್ವಿ. ಶಿವಪ್ಪರ ತಾವು ನೋಡ್ರಿ ಆದಾಯವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ನಮ್ಮ ದೇಶದಲ್ಲಿ ರೈತರ ಆದಾಯ ದ್ವಿಗುಣ ಆಗ್ತದೆ. ಅಲ್ಲಲ್ಲಿ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನ ಹಲವಾರು ಜನ ರೈತರು ಅಳವಡಿಸಿಕೊಂಡು ಸಾಕಷ್ಟು ಪಡ್ತಿದ್ದಾರೆ. ಆದ್ರೆ ಒಂದು ಕಡೆ ರೈತರು ಹೇಳುದು, ಇಲ್ಲ ನಾವು ಸಾಕಷ್ಟು ಕಷ್ಟ ಪಡ್ತಾ ಇದ್ದೀವಿ ಆದ್ರೆ ಆಗ್ತಾ ಇಲ್ಲ, ನಮ್ದು ಆದಾಯ ಜಾಸ್ತಿ ಆಗ್ತಾ ಇಲ್ಲ ಅಂತಿರ್ತಾರೆ. ಏನ್ ಕಾರಣ ಕೊಡ್ತೀವಿ ಒಬ್ಬ ರೈತರಾಗಿ ಯಾಕೆ ಆಗ್ತಾ ಇಲ್ಲ ಅಂತ ರೈತರು? ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸರ್, ಒಂದೇ ಬೆಳೆಗೆ ಡಿಪೆಂಡ್ ಆಗೋಬಾರ್ದು. ಈಗ ನೋಡ್ರಿ ಸರ್, ಮೆಣಸಿನಕಾಯಿನ 50,000 ರೂಪಾಯಿ ಹೋಯ್ತು, 70,000 ರೂಪಾಯಿ ಹೋಯ್ತು ಅಂತ ಹೇಳ್ತಾರೆ ರೈತರು. ಅದ್ ಎಲ್ಲಿ ಹೋಗಿರ್ತದ? ಅಲ್ಲಿ APMC ಅಲ್ಲಿ ಹೋಗಿ ನೋಡಿದ್ರೆ ದಾಖಲೆ ಆಯ್ತು ನೋಡಿದ್ರೆ 3-6 ಚೀಲಕ್ಕೆ ಹಾಕಿರ್ತಾರೆ ಸರ್. ಅಷ್ಟೇ, ಒಂದು ದೊಡ್ಡ ಲಾಟಿಗೆ ಹಾಕಿರೋದಲ್ಲ. ಅದನ್ನೇ ನೋಡಿ ಗೈಡ್ಲೈನ್ಸ್ ಇಟ್ಕೊಂಡು ಏನ್ ಮಾಡ್ಬಿಡ್ತಾರೆ ಸರ್ ರೈತರು, ಅಷ್ಟಾಯ್ತು ಅಂತೇಳಿ ಇನ್ನೂ 1-2 ಎಕರೆ ಜಾಸ್ತಿ ಮಾಡೋದು, ಏರಿಯಾ ಎಲ್ಲ ಅದಕ್ಕೆ ಹೋಗೋದು, ಅದನ್ನ ಬಿಟ್ಟು ಇನ್ನೊಂದೇ ಮಾಡಲ್ಲ ಸರ್. ಈಗ ನೋಡ್ರಿ ಈ ವರ್ಷ ಏನಾಗ್ಬಿಡ್ತು, ಬ್ಲಾಕ್ ಥ್ರಿಪ್ಸ್ ಬಂದು 20 ಕ್ವಿಂಟಲ್ ಬರೋ ಮೆಣಸಿನ ಎರಡೆರಡು ಕ್ವಿಂಟಲ್ ಮೂರ್ ಕ್ವಿಂಟಲ್ ಬಂದ್ವಿ ಸರ್. ಹಿಂಗ ಆದ ತಕ್ಷಣ ಏನ್ ಮಾಡ್ತಾರೆ, ಖರ್ಚು ಒಂದ್ ಲಕ್ಷ ಮೇಲೆನೆ ಮಾಡಿರ್ತಾರೆ ಸರ್. ಒಂದ್ ಲಕ್ಷ ಮೇಲೆ ಖರ್ಚು ಮಾಡಿದಾಗ ರೇಟ್ ಒಂದೊಂದ್ಸಲ ಮೆಣಸಿನಕಾಯಿ ಬರ್ಬೋದು ಬರ್ಲಿಕ್ಕಿಲ್ಲ. ಹಿಂಗಾದ ಸಂಬಂಧ ಏನಾಗ್ಬಿಡ್ತಾರೆ ಸರ್, ಲಾಸ್ ಫುಲ್ ಲಾಸನೇ ಹೋಗ್ಬಿಡ್ತಾರೆ ರೈತರು. ಹಿಂಗಾದಗಳನ್ನ ಏನಾಗ್ಬಿಡ್ತಾ, ಇಲ್ಲ ನಮ್ಗೆ ಲಾಭನೇ ಇಲ್ಲ ಲಾಸ್ ಆಯ್ತು ಅಂತಾರೆ ಸರ್. ಅದೇ ಒಂದೇ ಎಕರೆ ಮೆಣಸಿನಕಾಯಿನೂ ಮಾಡ್ರಿ, ಬೇರೆ ಬೆಳೆನೂ ಮಾಡ್ರಿ, ಉಪಕಸಬನು ಮಾಡಿದ್ರೆ ಆಗತ್ತೆ ಸರ್ ಲಾಭ, ಇಲ್ಲಂತಿಲ್ಲ. ಏನ್ ಮಾಡ್ಬಿಡ್ತಾರ ಜಲ್ದಿ, ನಾವು ರೈತರದೇನಿಲ್ಲ ಸರ್, ಪಾಪ ಅವ್ರ ತಪ್ಪಿಲ್ಲ, ಒಂದು ಅದು ಚೆನ್ನಾಗೈತೆ ರೇಟ್ ಅದನ್ನೇ ಮಾಡೋಣ, ನಾವೊಂದು ಕಷ್ಟದಿಂದ ಪಾರಾಗ್ತೀವಿ ಎಂಬ ಉದ್ದೇಶದಿಂದ ಒಂದೇ ಬೆಳೆಗೆ ಹೋಗ್ಬಿಡ್ತಾರೆ ಸರ್. ಆ ವರ್ಷ ಮಳೆನಾಗ್ಲಿಕ್ಕಿಲ್ಲ, ಕ್ಲೈಮೇಟ್ ಕೈ ಹಿಡಿಬಹುದು ಇರ್ಲಿಕ್ಕಿಲ್ಲ, ರೇಟ್ ಬರ್ತದೋ ಬರ್ದಿಲ್ಲ ಗೊತ್ತಿಲ್ಲ ಸರ್. ಹಿಂಗಾದ ತಕ್ಷಣ ಲಾಸ್ ಆದಗಳನ್ನ ರೈತರು ಏನಂತಾರೆ ಸರ್, ಲಾಸ್ ಲಾಭ ಇಲ್ಲ ಎಂಬ ಮಾತು ಸಹಜ ಸರ್. ಒಂದಕ್ಕೆ ಹೋಗ್ಬಾರ ಸರ್, ಯಾಕಂದ್ರೆ ಕೃಷಿನೂ ಮಾಡ್ಬೇಕು, ಉಪಕಸಬನು ಮಾಡ್ಬೇಕು ಸರ್, ಮಂಗನದಾಗ ಮಾತ್ರ ಲಾಭದಾಗ ಸರ್. ತಾವು ಹೈನುಗಾರಿಕೆ ಹೋಗಿಲ್ಲ, ಯಾಕೆ ಹೈನುಗಾರಿಕೆ ತಮಗೆ ಮಾಡ್ಕೊಳಕ್ ಆಗ್ಲಿಲ್ವಾ? ಮಾಡ್ಕೊಳಕ್ ಆಗಿಲ್ಲ ಸರ್, ಯಾಕಂದ್ರೆ ನಮ್ಮಲ್ಲಿ ಇರೋದೇ ನಾವು ಮೂರ್ ಜನ ಸರ್, ಹಂಗಾಗಿ ನಾವು ಆಡಿದವರು ಸರ್ ಅಷ್ಟ ಅದ್ರ ಮೇಲೆ ಸರಿ ಮಾಡಿದ್ವಿ ಸರ್ ಹೈನುಗಾರಿಕೆ. ಯಾಕಂದ್ರೆ ಅದನ್ನೆಲ್ಲ ಮೇವು ಸಾಕಾಣಿ ಮೇವು, ಅದಕ್ಕೆ ಮೇವು ಎಲ್ಲ ಕೊಯ್ಕೊಂಡ್ಬಂದು ಮಾಡೋಷ್ಟು ಶಕ್ತಿ ಯಾರಿಲ್ಲ ಸರ್. ಇವಂದ್ರೆ ಈ ತೊಗರಿ ಒಟ್ಟು ಪಟ್ಟೆಲ್ಲ ಮನೆಯಲ್ಲೇ ದಾಸ್ತ ಇಟ್ಕೊಂಡಿರ್ತೀವಿ ಸರ್, ಕಾಳು ಕಡೆ ಎಲ್ಲ ಔಟ್ರನ್ ಇಟ್ಕೊಂಡು ನಿರ್ವಹಣೆ ಮಾಡ್ತೀವಿ. ಅದಕ್ಕೆ ಆಹಾರ ಜಾಸ್ತಿ ಬೇಕಲ್ಲ ಸರ್, ಮುಂದಿನ ದಿನ ಎಲ್ಲ ಮಾಡ್ತೀವಿ ಸರ್, ಈಗ ಸದ್ಯ ಇಲ್ಲ ರೀ. ಜೇನು ಸಾಕಾಣಿಕೆ ಬಗ್ಗೆ ಹೇಳ್ತೀರಿ ಶಿವಪ್ಪ ಅವರೇ? ರೈತರಿಗೆಲ್ಲ ಬಹಳಷ್ಟು ರೈತರು ತಮ್ಮ ಮನೆ ಮುಂದೆ ಗಿಡಗಳಿರ್ತವೆ ಅಥವಾ ಹೊಲದಲ್ಲಿ ಎಲ್ಲ ಮಾಡ್ಕೋಬಹುದು, ಸಾಮಾನ್ಯ ರೈತರು ಅಂತೀರಾ, ಹೇಗೆ ಜೇನು ಸಾಕಾಣಿಕೆ? ಸಾಮಾನ್ಯ ರೈತರು ಮನೆಯಲ್ಲಿ ಏನು ಸಮಸ್ಯೆ ಬರ್ತಾವ ಜೇನು ಸಾಕಾಣಿಕೆಯಲ್ಲಿ? ಸಮಸ್ಯೆ ಅಂತಂದ್ರೆ ಸರ್, ಅದನ್ನ ಸಾಕಾಣಿಕೆ ಈಗ ಬಹಳ ಜನ ಒಬ್ಬೊಬ್ರು ಏನ್ ಮಾಡ್ತಾರೆ ಸರ್, ತೋಟಗಾರಿಕೆ ಇಲಾಖೆಯಲ್ಲಿ ಪೆಟ್ಟಿಗೆಗಳು ಕೊಟ್ಬಿಟ್ಟಿರ್ತಾರೆ, ತಗೊಂಬಂದು ಒಬ್ಬೊಬ್ರು ತೋಟದಲ್ಲಿ ಇಟ್ಟಿರ್ತಾರೆ, ಒಬ್ಬೊಬ್ರು ಮನೇಲಿ ಇಟ್ಟಿರ್ತಾರೆ. ಅದನ್ನ ನಿರ್ವಹಣೆ ಗೊತ್ತಿಲ್ಲ ಸರ್ ಅವ್ರಿಗೆ, ಫಸ್ಟ್ ಟ್ರೈನಿಂಗ್ ಆಗ್ಬೇಕು. ಏನ್ ಮಾಡ್ಬಿಟ್ಟಿರ್ತಾರ, ತಗೊಂಬಂದ್ ಕೇಸಿ ಅದ್ರನ್ನ ಕಡಿತೇವೆ ಅಂತೇಳಿ ಅದ್ರ ಸೆನೆಕ ಹೋಗಿರಲ್ಲ ಸರ್. ಅದರಲ್ಲಿ ಒಂದು ಚಿಟ್ಟೆ ಬಂದು ಮೊಟ್ಟೆ ಇಟ್ಟಿರ್ತದೆ ಸರ್, ಲಾರ್ವಾ ಅಂತೇಳಿ ಕೇಸಿ, ಅದ್ ಬಂದು ಅದರಲ್ಲಿ ಎಲ್ಲ ಜೇನು ಮೇಣನ್ನೆಲ್ಲ ತಿಂದು ಅದು ತಿಂದು ಎಲ್ಲ ಹಾಳು ಮಾಡಿಬಿಟ್ಟಿರ್ತದೆ ಸರ್ ಗೂಡನ್ನೆಲ್ಲ. ಅಂತ ಸಂದರ್ಭದಲ್ಲಿ ಜೇನ ಗೂಡನ್ನೇ ಬಿಟ್ಟು ಹೋಗ್ಬಿಡ್ತದೆ ಸರ್ ಅದ್ರಲ್ಲಿ. ಹಂಗಾಗಿ ಅದು ನಿರ್ವಹಣೆ ಗೊತ್ತಿರ್ಬೇಕು. ತಳಮನೆ ಅಂತಿರ್ತದೆ ಸರ್ ಜೇನು, ಆ ತಳಮನೆ 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಬೇಕು ಸರ್. ಈ ರೈತರಿಗೆ ಗೊತ್ತಿಲ್ಲ, ಗೊತ್ತಿದ್ರು ಕೂಡ ಹೋಗಲ್ಲ, ಕಸ್ತೈತಿ ಅನ್ನೋದೊಂದು ಆ ಒಂದು ಭಯದಿಂದ ಹಿಂಗ್ ಮಾಡ್ತಾರೆ ಸರ್. ಬಹಳ ಕಡೆ ಜನ ಎಲ್ಲ ಫೋನ್ ಮಾಡಿ ಹೋದಾಗ ಅದೇ ಕಂಪ್ಲೇಂಟ್ ಸರ್, ಎಲ್ಲ ಒಬ್ಬೊಬ್ಬರದಲ್ಲಿ ಹೋದಾಗ ಎಲ್ಲ ಗೂಡನ್ನೇ ನಾಶ ಮಾಡಿ ತಿಂದ್ಬಿಟ್ಟಿದ್ವಿ ಸರ್ ಅವೆಲ್ಲ. ಆ ತರ ಆದಾಗ ನಿಜವಾಗ್ಲೂ ಜೇನು ಪೆಟ್ಟಿಗೆ ಸಾಕಾಣಿಕೆ ಮಾಡ್ಬೇಕು ಸರ್. ಯಾಕಂದ್ರೆ ಒಬ್ಬ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಈಗ ನೋಡಿ, ಜೇನು ಸಂತತಿ ನಾಶ ಆದ್ರೆ ಮಾನವ ಸಂತತಿ ನಾಶ ಉಳಿಯಂಗಿಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಈ ಪೀಳಿಗೆ ಗೊತ್ತಾಗ್ಬೇಕು ಸರ್, ಯಾಕಂದ್ರೆ ಜೇನು ಏನ್ ಮಹತ್ವ, ಯಾಕಂದ್ರೆ ಅದ್ರದ್ದು ಜನಕ್ಕೆ ಮಾಹಿತಿ ಇಲ್ಲೋ ಏನೋ ಗೊತ್ತಿಲ್ಲ ಸರ್. ಈಗ ಏನಾಗ್ಬಿಟ್ಟದ, ಇತ್ತೀಚೆಗೆ ರೈತರು ಆದ್ರೂ ಏನ್ ಮಾಡ್ತಾರೆ ಸರ್, ಜೇನು ಸಿಕ್ಕಲ್ಲೆಲ್ಲ ಬೆಂಕಿ ಹಚ್ಚಿ ಸುಡೋದು, ಬೆಂಕಿ ಹಚ್ಚಿ ಆಮೇಲೆ ಈಗೆಲ್ಲ ಕೀಟನಾಶಕ ಬಳಕೆ ಜಾಸ್ತಿ ಆದ್ಮೇಲೆ ಅವು ಎಲ್ಲ ಒಂದು ಸಂತತಿ ಹೋಗ್ತಾ ಸಂತತಿ ನಾಶ ಆಗ ಸರ್. ಇದ್ದು ಸಂತತಿನ ಇವ್ರು ಏನ್ ಮಾಡಿ ಬೆಂಕಿ ಹಚ್ಚಿ ಸುಡೋದು, ಇಲ್ಲಾಂದ್ರೆ ತುಪ್ಪಕ್ಕೋಸ್ಕರ ಅದನ್ನ ಹಾಳು ಮಾಡಿಬಿಡೋದು, ಏನೇನ ಮಾಡ್ತಾರೆ ಸರ್. ಈಗ ರೈತರ ಇಳುವರಿ ಆಗ್ಬೇಕಂದ್ರೆ ಜೇನು ಸಾಕಾಣಿಕೆ ಬೇಕೇ ಬೇಕು ಸರ್, ಪರಾಗಸ್ಪರ್ಶದಿಂದ. ಈಗ ನೋಡ್ರಿ ಎಷ್ಟೋ ಒಂದ್ ಉದಾಹರಣೆ ಹೇಳ್ತೀನಿ ಸರ್. 1 ಲಕ್ಷ ಖರ್ಚು ಮಾಡಿದ್ವಿ ನಮ್ಮ ಮೆಣಸಿನಕಾಯಿ 2 ಕ್ವಿಂಟಲ್ ಬಂತು, ಬೀಜ ಸರಿ ಇಲ್ಲ, ಎಣ್ಣೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ದೂಷಿಸ್ತಾರೆ ಸರ್. ಒಂದ್ ಇಳುವರಿ ಬರ್ಬೇಕಂತಂದ್ರೆ ಜೇನುನು ಮಹತ್ವ ಅಂತ ಹೇಳಿ ರೈತರಿಗೆ ಗೊತ್ತಿಲ್ಲ ಸರ್. 1 ವರ್ಷನ ಸರ್ ಜೇನು ಗೂಡುಗಳು ಹೊಲದಲ್ಲಿ ಎಷ್ಟು ಇಟ್ಟಿರ್ತಾವ, ನಮ್ಮ ಮೆಣಸಿನಕಾಯಿ ಬೆಳೆಯಲ್ಲಿ ಅಷ್ಟು ಇಳುವರಿ 20 ಕ್ವಿಂಟಲ್ ಜಾಸ್ತಿ ಬಂದಿರ್ತಾವ. ಅಂದ್ರೆ ಅವಾಗೆಲ್ಲ ಎಣ್ಣೆ ಕಡಿಮೆ ಹೊಡಿತಿದ್ವಿ ಸರ್, ಈಗಲ್ರಿ ವಾರದಾಗ 2-3 ಬೇರೆ ಹೊಡಿತಿರ್ತೀವಿ. ಹಿಂಗಾದಾಗ ರೈತರು ಸರ್ ಜೇನನ್ನ ಉಳಿಸ್ಬೇಕು, ಅವರು ಒಂದೊಂದ್ ಸಾಕಾಣಿಕೆ ಒಂದೊಂದ್ ಪೆಟ್ಟಿಗೆ ಮಾಡ್ಕೋಬೇಕು ಸರ್. ಅದನ್ನ ಹೊಲದಲ್ಲಿ ಇಟ್ಟರೆ ಇಳುವರಿ ಬರುತ್ತಾ, ಮನೆಯಲ್ಲಿ ಇಟ್ಟರೆ ಮಕ್ಕಳಿಗೂ ಆರೋಗ್ಯ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ. ಜೇನುತುಪ್ಪ ಅದು ಹೇಗೆ ಮಾರಿದಿರ್ತಾವೆಲ್ಲ ಸರ್? 800 ರೂಪಾಯಿ ಕೆಜಿ ಹಂಗ ಮಾರಿದ್ವಿ ಸರ್. 800 ಹೇಗೆ ಬೇಡಿಕೆ ಇದೆ ಜೇನುತುಪ್ಪ? ಸಿಕ್ಕಾಪಟ್ಟಿದೆ ಸರ್, ಕೊಡಕ್ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಒಂದ್ ಎರಡು ಸಲ ಕೊಟ್ಟಿವಿ ಸರ್, ಆಮೇಲೆ ಎಲ್ಲ ಪೆಟ್ಟಿಗೆಗಳ ನಿಂದಿರ್ತಾ ಇಲ್ಲ ನಮ್ಮ ಹತ್ರ, ನಮಗ್ ಕೊಡ್ರಿ ನಮಗ್ ಕೊಡ್ರಿ ಅಂದ್ರೆ. ಈಗ ಕಲ್ಲಂಗಡಿ ಹಾಕಿದ ಫಾರ್ಮರ್ ಎಲ್ಲ ನಮಗ್ ಬಾಡಿಗೆನ ಕೊಡ್ರಿ ಅಟ್ಲೀಸ್ಟ್, ನಾವು ಈಗ ಬೇಸಿಗೆ ಹಾಕಿದ್ವಿ ಅಂದ್ರೆ ಆಯ್ತಪ್ಪ ಹೋಗ್ಲಿ ರೈತರಲ್ಲ ಅಂತ ಹೇಳಿ ಕೊಟ್ಬಿಟ್ಟಿದ್ವಿ ಸರ್. ಏನು ಮತ್ತೆ ನಿಮ್ಮನ್ನ ನೋಡಿ ನಿಮ್ಮ ಊರಲ್ಲಿ ಬೇರೆ ರೈತರು ಜೇನು ಸಾಕಾಣಿಕೆಗೆ ಬಗ್ಗೆ ಒಲವು ತೋರಿಸ್ತಾ ಇದ್ದಾರ? ಒಲವು ತೋರಿಸ್ತಾರೆ ಸರ್. ಅವ್ರಿಗೆ ಗೊತ್ತಿದ್ದಿಲ್ಲ ಸರ್ ಜೇನ್ ಅಂದ್ರೆ ಏನು, ಸಾಕಾಣಿಕೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಈಗ ಒಲವು ಅಂಬದ್ರೆ ಪಕ್ಕ ಮಾಹಿತಿ ಆಗ ಸರ್, ಏ ಮಾಡ್ಬೇಕು ಮಾಹಿತಿನ ಆಯ್ತಲ್ಲ ಸರ್. ಇಲ್ಲ ಜೇನು ಯಾಕೆ ಇಳುವರಿ ಬರುವಲ್ತು ಏನಂದ್ರೆ, ಸೈಂಟಿಸ್ಟ್ ಗಳು ಬಂದಾಗ ಇಳುವರಿ ಬರ್ಬೇಕಂತಂದ್ರೆ ನೀವು ಎಣ್ಣೆ ಸ್ಪ್ರೇ ಮಾಡಿದ್ರು ಅಂತ ನನ್ನ ಇಂಥವೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಸರ್ ರೈತರು. ಏನ್ ಹೇಳ್ತೀರಿ ರೈತರಿಗೆ, ಇತರ ರೈತರಿಗೆ? ತಾವೊಬ್ಬ ಮಾದರಿ ರೈತರು, ಆದಾಯವನ್ನ 1.5-2 ಪಟ್ಟು ಜಾಸ್ತಿ ಮಾಡ್ಕೊಂಡಿರಿ, ಇದಕ್ಕೆಲ್ಲ ಏನ್ ಕಾರಣ? 1.5 ಪಟ್ಟು ಆದಾಯ ಇಲ್ಲರಿ, ನಾವೆಲ್ಲ ಬಹಳ ಕಷ್ಟ ಪಡ್ತಾ ಇದ್ದೀವಿ, ಬಹಳ ಮಾಡ್ತಾ ಇದ್ದೀವಿ, ಮನೆಯಲ್ಲಿ ಎಲ್ಲರೂ ದುಡಿತಾ ಇದ್ದೀವಿ, ಆದಾಯ ನಮ್ದು ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇಲ್ಲ, ನಮ್ಗೆ ರೇಟ್ ಸಿಗ್ಲಿಲ್ಲ, ಹಾಗ ಈಗ ಅಂತಿರ್ತಾರೆ. ಅಂತವ್ರಿಗೆ ಏನು ಕಿವಿ ಮಾತನ್ನ ಹೇಳ್ತಾರೆ? ಯಾವ ರೀತಿ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಕೃಷಿಯಿಂದ ಮತ್ತು ಕೃಷಿಗೆ ಸಂಬಂಧಿಸಿದಂತ ಉದ್ಯೋಗಗಳಿಂದ ಜಾಸ್ತಿ ಮಾಡ್ಕೋಬಹುದು ಅಂತ? ಏನಿಲ್ಲ ಸರ್, ಈಗ ರೇಟ್ ಅಂದ್ರೆ ಯಾರ ಕೈಯಾಗಿಲ್ಲ, ಅದು ಎಪಿಎಂಸಿ ಕೈಯಾಗಿರ್ತದೆ. ಒಂದಷ್ಟು ಸಲ ಇರ್ಬೋದು, ಒಂದ್ಸಲ ಇರ್ಲಿಕ್ಕಿಲ್ಲ. ಈಗ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ಬಾರ ಸರ್ ರೈತರು, ಬೇರೆ ಬೇರೆ ಬೆಳೆ ಆಗ್ಬೇಕು ಸರ್. ಈಗ ಎಲ್ಲಾರು ಈಗ ಒಂದೇ ಎಕರೆಯಲ್ಲಿ ನಾಲ್ಕು ಮಂದಿ ದುಡಿದ್ರೆ ಅದೇ ಆದಾಯ ಸರ್, ಒಬ್ರು ದುಡಿದ್ರೆ ಅದೇ ಆದಾಯ, ಒಬ್ರು ಈಗ ನಾಲ್ಕು ಮಂದಿದ್ದಲ್ಲಿ ಬೇರೆ ಕಡೆ ದುಡಿಬೇಕು ಸರ್. ಈ ನಿರ್ವಹಣೆ ಗೊತ್ತಿರ್ಬೇಕು ಸರ್, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ. ಈಗ ಒಂದೇ ಬೆಳೆ ಮಾಡೋದು, ಒಂದೇ ಎಕರೆ ಅಂದ್ರೆ ಒಂದೇ ಎಕರೆ ಅದನ್ನೇ ಹಾಕ್ಬಾರ ಸರ್, ಕಾಯಿಪಲ್ಲೆ ಹಾಕ್ಬೇಕು ಸರ್. ಇಲ್ಲಾಂದ್ರೆ ದಸರಾ ದೀಪಾವಳಿ ಬಂದಾಗ ಚೆಂಡು ಚೆಂಡು ಬೇಡಿಕೆ ಸರ್, ಅದರಲ್ಲಿ ಎಷ್ಟು ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಹೇಳಿ ಮಾಹಿತಿ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ ಸರ್. ಈಗ ಒಂದೇ ಎಕರೆಲ್ಲ ಆದ್ರೂ ಕೂಡ ಈಗ ಫಾರ್ಮರ್ ಬೇರೆ ಕಡೆ ಎಲ್ಲ ನೋಡ್ತೀವಲ್ಲ ಸರ್, ನಾವೆಲ್ಲ ಒಂದ್ ಎಕರೆಯಲ್ಲೇ ಲಾಭದಾಯಕ ಬೆಳೆ ತೆಗೆದ್ರೆ ಸರ್. ಈಗ ರೈತರೇನಲ್ಲ ಒಂದೇ ಹತ್ತು ಇಪ್ಪತ್ತು ಬೆಳೆಗಳನ್ನು ತೆಗಿತಾರೆ ಒಂದ್ ಎಕರೆದಲ್ಲಿ ತೆಗೆದ್ರೆ ಸರ್, ಆ ತರ ಮಾಡ್ಬೇಕು ಸರ್. ಒಂದೊಂದೇ ಬೆಳೆ ಹಾಕ್ಬಾರ ಸರ್, ಅದ್ರ ಜೊತೆಗೆ ಹೈನುಗಾರಿಕೆ ಆಯ್ತು, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಈಗೆಲ್ಲ ನೋಡ್ರಿ ಸರ್. ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ 50% ಸಬ್ಸಿಡಿ ಕೊಡಕ್ಕೆ ಅಂತವೆಲ್ಲ ರೈತರು ಟ್ರೈನಿಂಗ್ ತಗೊಂಡು ಮಾಡ್ಕೊಂಡ್ರೆ ಒಳ್ಳೆ ಲಾಭದಾಯಕ ಆಗ ಸರ್. ಈ ಬರೇ ಬೆಳೆಯಿಂದ ಹೋಗಿ ರೈತರು ಏನಾಗ್ಬಿಟ್ಟು ಸರ್, ಈಗ ಮೆಣಸಿಕಾಯಿ 70,000 ಕ್ವಿಂಟಲ್ ಅಂದ್ರೆ ನಾ ಮೆಣಸಿಕಾಯಿನೇ ಮಾಡಬಹುದು, ಅದನ್ನೇ ಹಾಕ್ಬಿಡ್ತಾರೆ ಸರ್. ಲಾಸ್ ಲಾಸ್ ಲಾಸ್ ಆಗಿ ಆಗುತ್ತೆ ಸರ್. ರೇಟ್ ಇರ್ಲಿಕ್ಕೆ ಇಳುವರಿ ಪೂರ ಕಡಿಮೆ ಆಗಿದೆ ಸರ್. ಬ್ಲಾಕ್ ಥ್ರಿಪ್ಸ್ ಒಂದು 2 ವರ್ಷದಿಂದ ಬಹಳ ಅಟ್ಯಾಕ್ ಆಗಿದೆ, ಒಂದೊಂದು ಎಕರೆ 100,000 ರೂಪಾಯಿ ದಾಡ್ಸಕ್ಕೆ ಸರ್ ಖರ್ಚು ಎಲ್ಲ. ಹಂಗಾಗಿ ಲಾಭದಾಯಕ ಕಡಿಮೆ ಸರ್. ನೀವು ಯಾವ ರೀತಿ ಸಂಪರ್ಕ ಇಟ್ಕೊಂಡ್ರೆ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನಿಗಳೊಂದಿಗೆ ಸಂಪರ್ಕ ಯಾವ ರೀತಿ ಸತತವಾಗಿರುತ್ತೆ ನಿಮ್ದು? ಸತತವಾಗಿರುತ್ತೆ ಸರ್. ಈಗ ಕೃಷಿ ಇಲಾಖೆ ನೋಡ್ರಿ ಸರ್, ಈಗ ಮುಂಗಾರು ಬಂತಂದ್ರೆ ಈ ಮುಂಗಾರಿಗೆ ಸಂಪರ್ಕ ಹೋಗ್ತೀವಿ ಸರ್. ಈ ಬೆಳೆ ವಿಮೆ, ಈ ಬೆಳೆ ವಿಮೆ ಈ ಟೈಮಲ್ಲಿ ಈಗ ಮಾಡಿಸ್ರಿ, ಮುಂದೆ ನಿಮ್ಗೆ ಆಣೆಕಲ್ ಮಳೆ ಏನು ಪ್ರಕೃತಿ ವಿಕೋಪ ಆದ್ರೂ ಬರುತ್ತೆ ಅಂತ ಹೇಳಿದೆ ಸರ್. ಅವೆಲ್ಲ ಮಾಡಿಸ್ತೀವಿ ಸರ್, ನಾವು ಹಳ್ಳಿಯ ರೈತರಿಗೆ ಹೇಳ್ತೀವಿ ಸರ್, ಮಾಡಿದಾರೆ ಸರ್ ಅದ್ರ ಇದ್ರದ್ದಾಯ್ತು. ಮತ್ತೆ ಹಿಂಗಾರು ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಹೇಳಿ ಬಿಟ್ಟಿರ್ತಾರೆ ಸರ್, ಅದು ಬೆಳೆ ಸಮೀಕ್ಷೆ ಏನ್ ಮಾಡಿಸೋದಾಗ್ಲಿ ಅದೆಲ್ಲ ನಾವು ಮಾಡ್ತೀವಿ ಸರ್. ಯಾಕಂದ್ರೆ ಪಾಣಿಯಲ್ಲಿ ಎಂಟ್ರಿ ಆಗ್ಲಿ ಅಂತ ಹೇಳಿ. ಹೀಗೆ ಒಕ್ಕಲ್ತನ ಮನೆಯಲ್ಲಿ ಎಲ್ಲರೂ ನೀವು ಏನ್ ಆಳಕ್ಕೆ ಮಾಡಿಸ್ತೀರಾ ಅಥವಾ ಹೇಗೆ ನಿಮ್ದು ಒಕ್ಕಲ್ತನ ಮನೆಯವರು ಮಾಡ್ಕೋತೀರಾ? ಅಲ್ಲಿ ಉಳಿತಾಯ ಮಾಡಬಹುದು, ಮನೆಯವರ ಕೆಲಸ ಮಾಡೋದ್ರಿಂದ ಸಾಕಷ್ಟು. ಇಲ್ಲ ಸರ್, ನಮ್ದಿರೋದು 4 ಎಕರೆ ಸರ್, ಅದರಲ್ಲೇ ನಾವು ಬೆಳೆ ಮಾಡೋದು, 1 ಎಕರೆ ಲೂಯಿ ಮಾಡ್ತೇವ್ರಿ. ಇಷ್ಟೆಲ್ಲ ಮನೆಯವರು ಮಾಡ್ತೀವಿ ಸರ್ ಒಕ್ಕಲ್ತನ. ಕೆಲಸ ಏನ್ ಹತ್ತದಲ್ಲ ಆಳುಗಳನ್ನ? ಇಲ್ಲ ಸರ್, ಆಳುಗಳೇನಿಲ್ರಿ ಸರ್. ಯಾಕಂದ್ರೆ ದಿನ ಒಂದು ಕೆಲಸ ಮಾಡಿದ್ರೆ ಸಾಕು ಸರ್, ಆಳುಗಳೇನಿಲ್ಲ ಸರ್ ಮನೆಯವರು. ಶಿವಪ್ಪ ಅವರು ಕೃಷಿಯಿಂದ ತಮ್ದು ಯಾವ ರೀತಿ ಸುಧಾರಣೆ ಆಗಿದೆ, ಆರ್ಥಿಕ ಪರಿಸ್ಥಿತಿ ಆಯ್ತು, ಜೊತೆಗೆ ಏನೇನು ಕೆಲಸಗಳನ್ನು ಮಾಡ್ಕೊಂಡ್ರಿ ಕೃಷಿಯಿಂದ ತಾವು? ಈ ಒಂದು ಹೊಲದಲ್ಲಿ ನಮ್ದು ನೀರಿನ ವ್ಯವಸ್ಥೆ ಇದಿಲ್ಲ, ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡ್ಕೊಂಡ್ವಿ ಸರ್. ಈಗ ನೆಕ್ಸ್ಟ್ ಅದಕ್ಕೆ ಈಗ ನೀರ್ಗೆ ಸಾಲ್ತಾ ಇಲ್ಲ ಸರ್, ಡ್ರಿಪ್ ಮಾಡ್ಕೋಬೇಕಂತಿದ್ದ ಸರ್. ಈಗ ಹೊಸ ಹೊಸ ಈಗ ಕೃಷಿನ ಹಳೆದೇ ಮಾಡ್ಕೊಂಡ್ ಸರ್, ಮಾಡ್ರನ್ ಈಗ ಏನ್ ನಡೀತದೆ ಆ ಟ್ರೆಂಡ್ ಅದನ್ನ ಮಾಡ್ತೀವಿ ಸರ್. ಈಗ ಹನಿ ನೀರಾವರಿ ಒಂದು ಮಾಡೋ ಒಂದು ಹಂತದಲ್ಲಿ ಇದೀನಿ ಸರ್ ಈಗ. ಆಮೇಲೆ ಈಗ ಏನ್ ಮಾಡಿದ್ವಿ ಸರ್, ಈಗ ಯಚೇತವಾಗಿ ರೈತರು ಈಗ 300 ರೂಪಾಯಿಗೆ ಒಂದು ಹಾಳಾಗ್ಬಿಟ್ಟವ ಸರ್ ಈಗ ಲೇಬರ್ಗಳು. ಈಗ ಅದ್ರಾಗೂ ಆದ್ರೂ ಕೂಡ ಲೇಬರ್ ಕೆಲಸ ಮಾಡಂಗಿಲ್ಲ ಸರ್. ಈಗ ನೆಕ್ಸ್ಟ್ ನಾವು ಮೆಣಸಿಕಾಯಿ ಎಲ್ಲ ಹತ್ತಿ ಆಗಲಿ ಮಲ್ಚಿಂಗ್ ಮಾಡಿ ಡ್ರಿಪ್ ಹಾಕಿ ಬೆಳೆ ಮಾಡ್ಬೇಕಂತ ಮಾಡಿದ್ವಿ ಸರ್. ಲೇಬರ್ ಕಾಸ್ಟ್ ಉಳಿತು ಸರ್. ಆಮೇಲೆ ಕುಂಟೆ ಹೊಡೆಯೋದು ಅವಶ್ಯಕತೆ ಇಲ್ಲ, ಏನಿಲ್ಲ ಸರ್. ಇದನ್ನ ನೆಕ್ಸ್ಟ್ ಮಾಡ್ಬೇಕಂತ ಇದ್ವಿ ಸರ್. ಒಳ್ಳೆ ಶಿವಪ್ಪ ಅವರೇ, ನಿಮ್ಮ ಆದಾಯ 1.5 ಪಟ್ಟು ಜಾಸ್ತಿ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಹೆಚ್ಚಾಗಿ ತಮ್ಮ ಕೃಷಿ ಆದಾಯ ಬೆಳೆಯಲಿ, ಹೊಸ ಹೊಸ ತಂತ್ರಜ್ಞಾನಗಳನ್ನ ವಿಜ್ಞಾನಿಗಳ ಸಲಹೆ ಮೇರೆಗೆ ತಾವು ಅಳವಡಿಸಿಕೊಂಡು ಹೆಚ್ಚು ಆರ್ಥಿಕವಾಗಿ ಸಬಲರಾಗಿ ಮತ್ತು ಇತರ ರೈತರಿಗೆ ಸಹ ನಿಮ್ಮ ಒಂದು ಮಾರ್ಗದರ್ಶನ ಎಲ್ಲಾ ರೈತರಿಗೆ ಸಿಗ್ತಾ ಇರಲಿ. ನಿಮ್ಮ ಹಳ್ಳಿಯಲ್ಲಿ ಇದ್ದಕ್ಕಂತ ರೈತರಿಗೆ, ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರಿಗೆ, ನೀವೇನ್ ಮಾಡ್ತಾ ಇದ್ದೀರಿ, ಏನ್ ನಿಮಗೆ ಲಾಭ ಆಯ್ತು ಅನ್ನೋದನ್ನ ಮತ್ತೊಬ್ಬರು ರೈತರು ಹೇಳ್ಕೊಳ್ಳೋದನ್ನ ಕಲಿಬೇಕಾಗಿದೆ. ಒಬ್ಬ ರೈತರು ಹೇಳೋದಿಲ್ಲ, ಯಾರು ಇದು ಬಂತ ಲಾಭ ಬಂತಂದ್ರೆ ನುಕ್ಸಾನ ಆದ್ರೆ ಹೇಳ್ತಿರ್ತಾರೆ, ಆದ್ರೆ ಲಾಭ ಬಂದದನ್ನ ಯಾರು ಹೇಳೋದಿಲ್ಲ. ಈ ರೀತಿ ಬಂತ ನನಗೆ, ಈ ರೀತಿ ಮಾಡಿದೆ ಅಂತಕ್ಕಂಥ ವಿಚಾರ ವಿನಿಮಯಗಳು ರೈತರಲ್ಲಿ ನಡೀಲಿ. ನೀವು ಇದುವರೆಗೆ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುಗಳೇ, ಇದುವರೆಗೂ ಕೃಷಿ ಆದಾಯವನ್ನ ದ್ವಿಗುಣ ಮಾಡಿಕೊಂಡ ಮಾನ್ವಿ ತಾಲೂಕಿನ ಜಕ್ಕಂದಿನಿ ಗ್ರಾಮದ ಶಿವಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ ರೈತ ಬಂಧುಗಳೇ, ಈಗ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾಹಿತಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ, ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನ ಜಾರಿಗೆ ತಂದಿದೆ. ಸಿಂಚಾಯಿ ಮೇ ಭೀ ಸೈಂಟಿಫಿಕ್ और टेक्नोलॉजिकल अप्रोच लगातार उसमें सुधार हो रहा है, उसको अपनाया जा रहा है। पर ड्रॉप मोर क्रॉप इस मंत्र की भावना पर काम करते हुए माइक्रो इरिगेशन पर फोकस किया गया, ड्रीप या स्प्रिंकलर इरिगेशन को प्रमोट किया गया। सूक्ष्म नीरावरी योजना पद्धति ಜಲ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗುತ್ತಿದೆ. ಸೂಕ್ಷ್ಮ ನೀರಾವರಿಯಿಂದ ನೀರಿನ ಮೂಲವನ್ನು ಸಂರಕ್ಷಣೆ ಮಾಡಿದಂತಾಗುತ್ತದೆ. ಸೂಕ್ಷ್ಮ ನೀರಾವರಿಯನ್ನು ಎರಡು ವಿಧದಲ್ಲಿ ಉಪಯೋಗಿಸಲಾಗುತ್ತಿದೆ. ಮೊದಲನೆಯದು ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನು ಒದಗಿಸಲಾಗುತ್ತಿದೆ. ಈ ಕಾರ್ಯಕ್ಕೆ ಪೈಪ್, ನಲ್ಲಿ ಅಥವಾ ಡ್ರಿಪ್ಪರ್ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಇದಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ನೀರಾವರಿ ಎಂದು ಕೂಡ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪ್ರಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡ ಸೃಷ್ಟಿಸಿ ಬೀಳಿಸುವುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲ ಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆ 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81,00,000 ಹೆಕ್ಟೇರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನು ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ರೈತ ಬಂಧುರ, ಇದುವರೆಗೂ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಕೇಂದ್ರ ಸರ್ಕಾರದ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾಹಿತಿ ನೀಡಿಕೊಂಡಿರಿ. ರೈತ ಬಂಧುಗಳಿಗೆ ಕಾರ್ಯಕ್ರಮ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಕೆಳಗರೆ ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮತದಾರರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಮತದಾತ ಜಂಕ್ಷನ್. ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅರೆ, ಇದು ಯಾರಪ್ಪ? ಇದು ದುಪ್ಪಟ್ಟನ ತಲೆ ಮೇಲೆ ಹಾಕೊಂಡು ಬರ್ತಾ ಇದಾರೆ ಸ್ಟುಡಿಯೋ ಒಳಗೆ. ಅದರಲ್ಲೂ ಭಾರತ್, ನಾನು ಬರೋದು ಇವತ್ತು ಸ್ವಲ್ಪ ತಡ ಆಯ್ತು ನೋಡು. ಓಹೋಹೋಹೋ, ನೀನಾ ಭಾರತಿ? ನನಗಂತೂ ನಿಜವಾಗೂ ಭಯ ಆಗೋಗಿತ್ತು ನೋಡು. ಏಕೆ? ಯಾರಪ್ಪ ಇದು ನಮ್ಮ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಅಪರಿಚಿತರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಯ್ಯೋ, ಹೊರಗಡೆ ಎಂತ ಬಿಸಿಲಿದೆ ಗೊತ್ತಾ? ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ತಲೆ ಮೇಲೆ ಈ ತರ ದುಪ್ಪಟ ಹಾಕೊಂಡು ಬರೋ ಹಾಗಾಯ್ತು. ಸರಿ ಈಗ ಬಂದಿದ್ಯಾ ಅಂದ್ಮೇಲೆ ಬೇಗ ಬೇಗ ಕಾರ್ಯಕ್ರಮದ ಬಂಡಿ ಮುಂದೆ ಎಳಿಲೇಬೇಕಲ್ವಾ? ಅದೇನಾ ಸರಿ ಭಾರತ್, ಆದ್ರೆ ನಮ್ ಅಂಕಲ್ ಕಲ್ಪನಾ ಇನ್ನು ಬಂದಿಲ್ವಲ್ಲ. ಅರೆ ಅವ್ರು ಬಂದೇ ಬರ್ತಾರೆ ಬಿಡು, ಅಂಕಲ್ ಮೆಸೇಜ್ ಮಾಡಿದಾರೆ ಅವರು ಬರ್ತಾ ಇದಾರಂತೆ. ಮತ್ತೆ ಕಲ್ಪನಾ? ಕಲ್ಪನಾ ಕಂಪ್ಯೂಟರ್ ನಲ್ಲಿ ಏನೋ ತೊಂದರೆ ಆಗಿತ್ತಂತೆ, ವೆಬ್ಸೈಟ್ ಆಕ್ಸೆಸ್ ಆಗ್ತಾ ಇರ್ಲಿಲ್ವಂತೆ ಆಕೆಗೆ, ಅದಕ್ಕೆ ಆಕೆ ಬರೋ ತಡ ಆಗ್ತಿದೆ ಅಂತ ಹೇಳಿ ಮೆಸೇಜ್ ಕಳಿಸಿದ್ಲು. ಓ ಹೌದಾ, ಅಕ್ಸೆಸಬಿಲಿಟಿ ಪ್ರಾಬ್ಲಮ್ ಇದ್ರೆ ಕೆಲಸದಲ್ಲಿ ನಿಧಾನ ಆಗೇ ಆಗುತ್ತೆ. ಅರೆ ಭಾರತ್ ಭಾರತಿ, ಸ್ವಲ್ಪ ಕಂಪ್ಯೂಟರ್ ಕೈ ಕೊಟ್ಟಿದ್ದಕ್ಕೆ ನೀವು ಕಲ್ಪನಾ ಜೊತೆ ಆಕ್ಸೆಸಬಿಲಿಟಿ ಇಶ್ಯೂ ಮಾಡ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡು, ಇದೇ ರೀತಿ ಕಷ್ಟ ಒಂದ್ ವೇಳೆ ನಮ್ಮ ಮತದಾರರಿಗೆ ಬಂದ್ರೆ ಹೇಗೆ ಅಂತ ಹೇಳಿ. ಅಂದ್ರೆ ಮತದಾನ ಮಾಡೋ ಆಸೆ ಇದ್ರೂ ಕೂಡ ಒಂದ್ ವೇಳೆ ಆಸೆ ಈಡೇರಿಸೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ? ಇದೆಂತ ಮಾತಾಡ್ತೀಯ ಭಾರತಿ, ಆಸೆ ಇದೆ ಅಂದ್ರೆ ಹೋಗಿ ಓಟ್ ಹಾಕ್ಬೇಕು, ತಡೆಯೋರ್ ಯಾರಿದ್ರು ಹೇಳು. ಅಯ್ಯೋ ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಭಾರತ್, ಆಸೆ ಏನೋ ಇದೆ ಆದ್ರೆ ಕೆಲವು ತೊಂದರೆಗಳು ಎಂತವು ಅಂದ್ರೆ ಅವು ಆಸೆ ಈಡೇರೋದಕ್ಕೆ ಅವಕಾಶ ಮಾಡ್ಕೊಡೋದೇ ಇಲ್ಲ. ನೋಡು ಒಗಟೊಗಟಾಗಿ ಮಾತಾಡ್ಬೇಡ. ನೋಡು ಭಾರತ್, ಬಹಳಷ್ಟು ಜನ ಮತದಾರರು ದಿವ್ಯಾಂಗರಾಗಿರ್ತಾರೆ, ವೃದ್ಧರಿರ್ತಾರೆ, ರೋಗಿಗಳು ಮತ್ತು ಇನ್ನಿತರ ಬೇರೆ ಕಾರಣಗಳಿಂದಾಗಿ ಮತದಾನದಿಂದ ವಂಚಿತರಾಗುವ ಜನರು ಬಹಳಷ್ಟು ಜನ ಇರ್ತಾರೆ. ಯಾವಾಗ ಅವರೆಲ್ಲರನ್ನೂ ಒಳಗೊಂಡಂತೆ ಮತದಾನ ಮಾಡೋದಕ್ಕೆ ಸುಗಮ ಮತ್ತು ಸರಳವಾದ ಅಕ್ಸೆಸಿಬಿಲಿಟಿ ಇದ್ದು ಎಲ್ಲರಿಗೂ ಅದರಲ್ಲಿ ಅವಕಾಶ ಇದ್ದಾಗಲ್ವೇ ಸರಿಯಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವ ಸಫಲ ಆಗೋದು. ಅದಂತೂ ನಿಜ ಬಿಡು. ಮತ್ತೆ ನೋಡು ಇಂತ ಕೋಇನ್ಸಿಡೆನ್ಸ್ ಇವತ್ತು ಇವತ್ತಿನ ಮತದಾತ ಜಂಕ್ಷನ್ ನ ವಿಷಯ ಕೂಡ ಇದೆ, ಅಕ್ಸೆಸಬಲ್ ಎಲೆಕ್ಷನ್ ಅಂದ್ರೆ ಸರಳ ಮತ್ತು ಸುಗಮ ಚುನಾವಣೆ. ಭಾರತಿ, ಇತ್ತೀಚೆಗೆ ನಮ್ಮ ದಿವ್ಯಾಂಗರು ಕೂಡ ಅತಿ ಉತ್ಸಾಹದಿಂದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸೇರಿದ್ದಾರೆ. ಅವರಿಗೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸೋದಿಕ್ಕೆ ಅವಕಾಶ ಮಾಡಿಕೊಡಲು ಬಹಳಷ್ಟು ಪ್ರಯತ್ನಗಳು ಆಗ್ತಾ ಇವೆ. ನೋಡಿಲ್ಲಿ ಭಾರತಿ, ಕೆಲವೇ ಕೆಲವು ಬಟನ್ಗಳು ಒತ್ತೋದ್ರಿಂದ ನನ್ನ ಲ್ಯಾಪ್ಟಾಪ್ ಕೂಡ ಸರಿಯಾಗಿ ಹೋಯ್ತು. ಕಲ್ಪನಾಳ ಲ್ಯಾಪ್ಟಾಪ್ ಅವಳಿಂದ ಹೆಚ್ಚು ಹೊತ್ತು ದೂರ ಇರೋದಿಕ್ಕೆ ಆಗದೇ ಇಲ್ಲ. ತೂ ಅಬ ಸಾಗರ ಬನ್ ಕಿರಣ್ ಹೈ ತೂ ಅಬ ಸೂರಜ ಬನ್ ಹವಾ ಹೈ ತೂ ಅಬ ತೂಫಾನ್ ಬನ್ ಉಮಂಗ್ ಹೈ ತೂ ಅಬ ಉತ್ಸವ ಬನ್ ನಿಕಲ್ ಪಡ್ ತೂ ಆಗೆ ಬಢ್ ಚಲ್ ತೂ ವೋಟ್ ತೇರಿ ಶಾನ್ ಹೈ ವೋಟ್ ತೇರಾ ಮಾನ್ ಹೈ ತಕದೀರ ಅಪನಿ ತೂ ಹೀ ಸವಾರ್ ಯಹೀ ಹೈ ತೇರಾ ಅಧಿಕಾರ್. ಅಂದ್ರೆ ಯಾರು ಸ್ಟುಡಿಯೋ ಬಾಗಿಲು ತೆಗೆದಾಗಾಯ್ತು ನೋಡು. ಅರೆ ಇದು ನಮ್ಮ ಎಲೆಕ್ಷನ್ ಅಂಕಲ್. ಅರೆ ಎಲೆಕ್ಷನ್ ಅಂಕಲ್ ಬನ್ನಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದೀವಿ. ತಡವಾಯ್ತ ನಾನ್ ಬಂದಿದ್ದು ಏನು? ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ಕಾರ. ನಮಸ್ಕಾರ. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಂಕಲ್. ಇವತ್ತು ವಿಷಯ ಸುಲಭ ಚುನಾವಣೆ, ಆಕ್ಸೆಸಬಲ್ ಎಲೆಕ್ಷನ್. ಖಂಡಿತವಾಗಿ, ಆದ್ರೆ ಅದಕ್ಕಿಂತ ಮುಂಚೆ ನಾವೆಲ್ಲ ಒಂದು ವಿಷಯ ತಿಳ್ಕೋಬೇಕಾಗಿದೆ. ಈಗ ಚುನಾವಣಾ ಆಯೋಗದ ಘೋಷವಾಕ್ಯ ಇದೆಯಲ್ಲ, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಅಂಕಲ್, ನೀವು ಬರೋದಕ್ಕೆ ಮುಂಚೆ ಅಂಗವೈಕಲ್ಯ, ನಿಶಕ್ತಿ ಮುಂತಾದ ಅನೇಕ ಕಾರಣಗಳಿಂದ ಮತದಾನ ಮಾಡೋದಕ್ಕೆ ಕಷ್ಟಗಳನ್ನ ಎದುರಿಸುವ ಮತದಾರರಿಗೆ ಚುನಾವಣಾ ಆಯೋಗ ಯಾವ ರೀತಿ ವ್ಯವಸ್ಥೆ ಮಾಡಿದೆ ಅನ್ನೋದ್ರ ಬಗ್ಗೆನೇ ಮಾತುಕತೆ ನಡೀತಾ ಇತ್ತು. ನೋಡಿ, ಈಗ ಎಲ್ರಿಗಿಂತ ಹೆಚ್ಚು ಕಷ್ಟಗಳು ನಮ್ಮ ದಿವ್ಯಾಂಗ ಜನರಿಗೆ ಆಗತ್ತೆ. ಅದರಿಂದ ಚುನಾವಣಾ ಆಯೋಗದ ಮೂಲಕ ಅವರನ್ನ ಗುರುತಿಸೋದು ಮತ್ತೆ ನೋಂದಣಿ ಮಾಡೋದಕ್ಕೋಸ್ಕರ ಕೆಲವು ವಿಶೇಷ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಅಂತ ಏನ್ ಕ್ರಮ ಅಂಕಲ್? ಏನು ಅಂದ್ರೆ ಭಾರ, ಪ್ರತಿ ರಾಜ್ಯದಲ್ಲಿ ಜನಗಣತಿ ರಿಪೋರ್ಟ್, ಸಾಮಾಜಿಕ ನ್ಯಾಯ ಮತ್ತೆ ನ್ಯಾಯ ವ್ಯಾಪ್ತಿ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ದಿವ್ಯಾಂಗ ಜನರ ಒಂದು ಪ್ರಾಥಮಿಕ ಮಾಹಿತಿ ತಯಾರಾಗುತ್ತೆ. ಅದರ ಆಧಾರದ ಮೇಲೆ ದಿವ್ಯಾಂಗ ಜನರಿಗೆ ಮೂಲಭೂತ ಸೌಕರ್ಯಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ. ಮತದಾನ ಕೇಂದ್ರಗಳಿಗಾಗಿ ತಯಾರಿಸುವ ಮತದಾರರ ಪಟ್ಟಿಯಿಂದ 18 ವರ್ಷ ಮೇಲ್ಪಟ್ಟ ಇಂತಹ ದಿವ್ಯಾಂಗ ಜನರ ಪಟ್ಟಿ ಮಾಡಿ ಅವರನ್ನ ಗುರುತು ಮಾಡಿ ತಯಾರು ಮಾಡ್ತಾರೆ. ಹೌದಾ ಅಂಕಲ್? ಮತ್ತೆ ಇಂತಹ ಮತದಾರರಿಗೆ ಮತದಾನ ಕೇಂದ್ರದಲ್ಲಿ ಮತದಾರರ ಸಹಾಯತಾ ಕೇಂದ್ರಗಳು ಮತ್ತೆ ಚುನಾವಣೆಗೆ ಸಂಬಂಧಿಸಿದ ಕಚೇರಿಗಳಲ್ಲಿ ಪ್ರಾಮುಖ್ಯತೆ ಸಿಗುತ್ತೆ. ಅಂಕಲ್, ವೋಟಿಂಗ್ ದಿನ ಯಾವ ರೀತಿ ಸೌಲಭ್ಯ ಸಿಗುತ್ತೆ? ಮತದಾನ ಕೇಂದ್ರಗಳು ಎಲ್ಲರಿಗೂ ಉಪಯುಕ್ತ ಮತ್ತೆ ಸೌಲಭ್ಯಯುತವಾಗಿರಬೇಕು ಅನ್ನೋದನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ. ಮೊದಲು ಎಂದಿನಿಂದಲೂ ನಮ್ಮ ದಿವ್ಯಾಂಗ ಜನರಿಗೆ ವಿಶೇಷ ಸೌಲಭ್ಯಗಳ ಅಗತ್ಯ ಇರೋದ್ರಿಂದ ಚುನಾವಣಾ ಆಯೋಗ ಇದರಲ್ಲೂ ಕೂಡ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅದೇಗೆ ಅಂಕಲ್? ಎಲ್ಲಕ್ಕಿಂತ ಮೊದಲು ಅವರು ಮತದಾನ ಕೇಂದ್ರ ನೆಲಮಹಡಿಯಲ್ಲೇ ಇರೋ ಹಾಗೆ ನೋಡ್ಕೋತಾರೆ. ಇಲ್ದಿದ್ರೆ ಅಲ್ಲಿ ಲಿಫ್ಟ್ ಅಥವಾ ಅನುಕೂಲವಾಗುವಂತಹ ರ್ಯಾಂಪ್ ಅವಶ್ಯಕವಾಗಿ ಇರಬೇಕು. ದಿವ್ಯಾಂಗ ಜನರು ಪ್ರವೇಶಿಸೋದಕ್ಕೆ ಮತ್ತೆ ನಿರ್ಗಮಿಸೋದಕ್ಕೆ ಬೇರೆ ಬಾಗಿಲು ಇರೋ ಹಾಗೆ ಮತ್ತೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಹತ್ರ ವೀಲ್ ಚೇರ್ ಬಂದು ಹೋಗುವಷ್ಟು ಸಾಕಷ್ಟು ಜಾಗ ಇರೋ ಹಾಗೆ ನೋಡ್ಕೋತಾರೆ. ಇದರ ಬಗ್ಗೆ ಅವಶ್ಯಕ ನಿರ್ದೇಶನ ಮತ್ತೆ ಸೂಚನೆಗಳನ್ನ ಮತದಾನ ಕೇಂದ್ರದಲ್ಲಿ ಹೊರಗೆ ಸರಿಯಾದ ಜಾಗದಲ್ಲಿ ಪ್ರದರ್ಶಿಸ್ತಾರೆ. ಇದಂತೂ ನಿಜವಾಗ್ಲೂ ಒಳ್ಳೆ ವಿಚಾರ ಅಂಕಲ್. ಆಮೇಲೆ ಕೆಲವು ಆದರ್ಶ ಮತದಾನ ಕೇಂದ್ರಗಳಲ್ಲಿ ವೀಲ್ ಚೇರ್ ನ ಸೌಲಭ್ಯ ಕೂಡ ಕೊಡಲಾಗುತ್ತೆ. ಹೌದಾ? ಹೌದು. ದಿವ್ಯಾಂಗರು ಮತ್ತೆ ಹಿರಿಯ ನಾಗರಿಕರಿಗೆ ಇದರ ಬಗ್ಗೆ ಮುಂಚಿತವಾಗಿ ಸೂಚನೆ ಕೂಡ ನೀಡ್ತಾರೆ. ಮತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಮತ್ತೆ ಕುಡಿಯೋದ ನೀರಿನ ವ್ಯವಸ್ಥೆ ಸಹ ಮಾಡಿರ್ತಾರೆ. ಆದ್ರೆ ಅಂಕಲ್, ಈ ದೃಷ್ಟಿದೋಷ ಉಳ್ಳ ದಿವ್ಯಾಂಗರು ಇರ್ತಾರಲ್ಲ, ಅವ್ರಿಗೇನ್ ಸೌಲಭ್ಯ ಇದೆ? ನೋಡಿ, ಎಲ್ಲಕ್ಕಿಂತ ಮೊದಲು ದೃಷ್ಟಿದೋಷ ಉಳ್ಳ ದಿವ್ಯಾಂಗರಿಗೆ 1961 ಕಾಂಡಕ್ಟ್ ಆಫ್ ಎಲೆಕ್ಷನ್ ನಿಯಮ 49N ಇದರ ಅನುಸಾರವಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಅವಶ್ಯಕ. ಅದೇನಾ ಅಂಕಲ್? ಈಗ ಇದನ್ನ ನಮ್ಮ ಕಲ್ಪನಾ ಚೆನ್ನಾಗಿ ಹೇಳ್ತಾಳೆ. ಹೇಳಮ್ಮ ಕಲ್ಪನಾ. ಈಗ ನಮ್ಮ ಚುನಾವಣಾ ಆಯೋಗವು ದೃಷ್ಟಿದೋಷ ಇರೋ ದಿವ್ಯಾಂಗ ಜನರು ಮತ್ತೆ ಅಶಕ್ತ ಮತದಾರರ ಸಹಾಯಕ್ಕಾಗಿ ಅವ್ರ ಜೊತೆ ಯಾರಾದ್ರೂ ಒಬ್ಬ ಜೊತೆಗಾರ ಅಥವಾ ಸಹಾಯಕ ಇರ್ಬೋದು ಅನ್ನೋ ನಿಬಂಧನೆಯನ್ನ ಮಾಡಿದೆ. ದೃಷ್ಟಿದೋಷ ಇರೋ ದಿವ್ಯಾಂಗ ಜನರಿಗೆ ಮಾಹಿತಿ ಸುಲಭವಾಗಿ ತಿಳಿಯುವಂತೆ ಮಾಡಲು ಇವಿಎಂನಲ್ಲಿ ಅಥವಾ ಇತರ ಅವಶ್ಯಕ ಜಾಗಗಳಲ್ಲಿ ಬ್ರೈಲ್ ಲಿಪಿ ಸೌಲಭ್ಯ ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ವೋಟರ್ ಗೈಡ್, ವೋಟರ್ ಸ್ಲಿಪ್ ಮತ್ತು ವೋಟರ್ ಐಡಿ ಕಾರ್ಡ್ ಅಂದ್ರೆ ಎಪಿಕ್ ಅಂತ ಹೇಳ್ತಾರಲ್ಲ, ಎಪಿಕ್ ಕಾರ್ಡ್ ಅದನ್ನು ಕೂಡ ಬ್ರೈಲ್ ಲಿಪಿಯಲ್ಲಿ ಒದಗಿಸಿಕೊಡಲಾಗುತ್ತೆ. ಹೇಗಿದ್ರೂ ಚುನಾವಣಾ ಆಯೋಗದಿಂದ ದಿವ್ಯಾಂಗ ಜನರಿಗೆ ಒಂದು ವಿಶೇಷ ಆಪ್ ಕೂಡ ತಯಾರು ಮಾಡಲಾಗಿದೆ. ಆ ಆಪ್ ನ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು, ಅದ್ರ ಹೆಸರು ಸಕ್ಷಮ್ ಆಪ್ ಅಂತ. ಅಂಕಲ್, ಇದ್ರ ಜೊತೆ ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯ ಕೂಡ ಇದೆ ಅಲ್ವಾ? ಅದ್ರ ಬಗ್ಗೆನೂ ಹೇಳಿ. ಉಸಿರು ತಗೊಳಕ್ಕಾದ್ರೂ ಬಿಡಿಯಪ್ಪ, ಈ ನಿಮ್ಮ ಹಿರಿಯ ನಾಗರಿಕನಿಗೆ. ನಿಧಾನ ಕೇಳಿ ಅಂಕಲ್, ಪರವಾಗಿಲ್ಲ, ಈಗ ಒಂದು ಸಣ್ಣ ವಿರಾಮ ಕೊಡ್ಲೇಬೇಕು. ಹಾಗಿದ್ರೆ ಈ ಬ್ರೇಕ್ ನಿಂದ ವಾಪಸ್ ಬಂದಿದೀವಿ, ಈಗಾದ್ರೂ ಹೇಳ್ತೀರಾ? ಅರ್ಥ ಆಯ್ತು, ಅರ್ಥ ಆಯ್ತು. ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಮಾತಾಡಬೇಕು ಅಲ್ವಾ? ಹೌದು ಅಂಕಲ್. ಸಾಮಾನ್ಯವಾದ ಪೋಸ್ಟಲ್ ಬ್ಯಾಲೆಟ್ ಗಿಂತ ಇದು ಒಂದು ವಿಶೇಷ ಸೌಲಭ್ಯ ಆಗಿದೆ. ಇದಕ್ಕೆ ಆಪ್ಷನಲ್ ಪೋಸ್ಟಲ್ ಬ್ಯಾಲೆಟ್ ಅಂತಾರೆ, ಅಂದ್ರೆ ಐಚ್ಛಿಕ ಪೋಸ್ಟಲ್ ಬ್ಯಾಲೆಟ್ ಅಂತ ಕರೀತಾರೆ. ಈಗ ನಮ್ಮ ದಿವ್ಯಾಂಗ ಜನರು, ಕೊರೋನಾ ಪೀಡಿತರು, ಆಮೇಲೆ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಇವರು ಇದರ ಲಾಭವನ್ನು ಪಡ್ಕೊಳ್ಬಹುದು. ಆಪ್ಷನಲ್ ಪೋಸ್ಟಲ್ ಬ್ಯಾಲೆಟ್ ನ ಸೌಲಭ್ಯವನ್ನ Form 12D ಮೂಲಕ AVSC ಅಂದ್ರೆ ಆಬ್ಸೆಂಟಿ ವೋಟರ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್ ಕ್ಯಾಟಗರಿ ಮತ್ತೆ AVPD ಆಬ್ಸೆಂಟಿ ವೋಟರ್ಸ್ ಆಫ್ PWD ಪರ್ಸನ್ಸ್ ವಿತ್ ಡಿಸಬಿಲಿಟಿ ಈ ಕ್ಯಾಟಗರಿ ಇವರೆಲ್ಲ ಪಡ್ಕೊಳ್ಬಹುದು. ಇದಕ್ಕೋಸ್ಕರ ಮೊದಲು ಚುನಾವಣೆ ಘೋಷಣೆ ಆದ ಮೇಲೆ ಆಮೇಲೆ ಚುನಾವಣೆಯ ದಿನಾಂಕದ ತನಕ ಸಂಬಂಧಿಸಿದ ರಿಟರ್ನಿಂಗ್ ಆಫೀಸರ್ಗೆ ಅರ್ಜಿ ಕೊಡಬೇಕಾಗುತ್ತೆ. ಆಮೇಲೆ ಕೇಳಿದ ಎಲ್ಲಾ ಸೌಲಭ್ಯಗಳನ್ನ ಸುಲಭಗೊಳಿಸಿ ಅವರಿಗೆ ಮತದಾನ ಮಾಡೋ ಅವಕಾಶ ನೀಡಲಾಗುತ್ತೆ. ಒಂದು ವೇಳೆ ಮತದಾನ ಕೇಂದ್ರಕ್ಕೆ ಹೋಗಿ ಬರೋದಕ್ಕೆ ಪಿಕಪ್ ಮತ್ತೆ ಡ್ರಾಪ್ ಸೌಲಭ್ಯ ಬೇಕು ಅಂತಂದ್ರೆ ಅದಕ್ಕೋಸ್ಕರ ಮುಂಚಿತವಾಗಿ ಅಪ್ಲಿಕೇಶನ್ ನೀಡಬೇಕು. ಈ ರೀತಿಯ ಮತದಾರರಿಗೆ ಸೌಲಭ್ಯ ಮತ್ತೆ ಅವರನ್ನ ಜಾಗರೂಕರನ್ನಾಗಿಸುವ ಉದ್ದೇಶದಿಂದ ಚುನಾವಣಾ ಆಯೋಗದ ಸ್ವೀಪ್ ವಿಭಾಗ ವಿಶೇಷವಾಗಿ ಕಾರ್ಯಕ್ರಮ ಮಾಡುತ್ತೆ. ಓ ಹೌದಾ ಅಂಕಲ್, ಅದರ ಬಗ್ಗೆನೂ ಸ್ವಲ್ಪ ಹೇಳಿ. ಇದಕ್ಕೋಸ್ಕರ ಚುನಾವಣಾ ಕ್ಷೇತ್ರಕ್ಕೆ ಅನುಸಾರವಾಗಿ ಅಧಿಕಾರಿಯನ್ನು ನೇಮಿಸಿ ನಿಯುಕ್ತಗೊಳಿಸಲಾಗುತ್ತೆ. ಜೊತೆಗೆ ವಿಭಿನ್ನ ಪ್ರಚಾರ ಮಾಧ್ಯಮಗಳ ಮೂಲಕ ಉಪಯುಕ್ತವಾದ ಪ್ರಚಾರ, ವಿಶೇಷವಾಗಿ ನಡೆಸುವ ಕ್ಯಾಂಪ್ ಮತ್ತೆ ಜಿಲ್ಲೆ ಹಾಗೂ ರಾಜ್ಯದಿಂದ ನೇಮಕಗೊಂಡ ಐಕಾನ್ಸ್ಗಳ ಮೂಲಕ ಮತದಾರರಿಗೆ ಶಿಕ್ಷಣ ಮತ್ತೆ ಪ್ರೇರಣೆ ನೀಡೋ ಕೆಲಸಗಳನ್ನು ಮಾಡಲಾಗುತ್ತೆ. ಇದರಲ್ಲಿ ಅನೇಕ NGOಗಳು ಸಹ ಕೆಲಸ ಮಾಡುತ್ತವೆ. ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಗಳು ಕೂಡ ಸಹಾಯವನ್ನು ಮಾಡುತ್ತವೆ. ಯಾವ ಪ್ರದೇಶಗಳಲ್ಲಿ ದಿವ್ಯಾಂಗ ಜನರ ಸಂಖ್ಯೆ ಹೆಚ್ಚಾಗಿರುತ್ತೋ ಅಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳ ಶಿಫಾರಸಿನ ಮೇರೆಗೆ ವಿಶೇಷ ಮತದಾನ ಕೇಂದ್ರದ ಸ್ಥಾಪನೆ ಸಹ ಮಾಡಲಾಗುತ್ತೆ. ಅಂದ್ರೆ ನೀವು ಹೇಳೋ ಪ್ರಕಾರ ನೋ ವೋಟರ್ ಲೆಫ್ಟ್ ಬಿಹೈಂಡ್, ಈಗ ಈ ಘೋಷಣೆ ಅರ್ಥ ನಿಜವಾಗಿ ಗೊತ್ತಾಯ್ತು ನೋಡ್ರಿ. ನೋಡಿದ್ಯಾ? अब लोकतंत्र का काम जरूरी करना है, अब मिलकर साथ में चलना आगे बढ़ना है, बाधाओं को हद में रखना और परखना है, हर एक चुनौती से मिलजुल कर लड़ना है, हर वोट जरूरी सबको ये समझाना है, दुनिया में परचम अपना ये लहराना है, ಸರ್ಕಾರ ಹಮಾರಿ ಅಪನಾ ಯೇ ಅಧಿಕಾರ ಹಮಾರಿ. ಭಾರತಿ, ಮಹಿಳೆಯರನ್ನ ಯಾವ ರೀತಿ ಮತದಾನಕ್ಕೆ ಪ್ರೇರೇಪಿಸ್ತಾರೆ? ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ಈ ಪಿಂಕ್ ಬೂತ್ ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀಯಾ ನೀನು? ಖಂಡಿತ ಅಂಕಲ್. ಈ ಪಿಂಕ್ ಬೂತ್ ಅನ್ನೋದು ಮಹಿಳಾ ಮತದಾರರನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತಹ ಮತದಾನ ಕೇಂದ್ರ. ಇಲ್ಲಿ ಎಲ್ಲಾ ಮತಾಧಿಕಾರಿಗಳು ಮಹಿಳೆಯರೇ ಆಗಿರ್ತಾರೆ. ಅವರು ಗುಲಾಬಿ ಬಣ್ಣದ ಸೀರೆ ಧರಿಸಿರ್ತಾರೆ. ಈ ಬೂತ್ ನ ಎಲ್ಲ ವ್ಯವಸ್ಥೆಗಳು ನಾರಿ ಶಕ್ತಿ ಕೈಯಲ್ಲಿರುತ್ತೆ. ಈ ಬೂತ್ ನಲ್ಲಿ ಯಾರು ಬೇಕಾದ್ರೂ ಹೋಗಿ ಮತದಾನ ಮಾಡಬಹುದು. ಆದ್ರೆ ಮಹಿಳೆಯರು ಸಂಕೋಚ ಪಡದೆ ಮತದಾನ ಮಾಡಬಹುದು. ಹಾ ಭಾರತಿ, ಈ ಮತದಾನ ಕೇಂದ್ರಗಳ ಮೂಲಕ ಅವರಿಗೆ ಅನೇಕ ಸೌಲಭ್ಯಗಳು ಸಿಗ್ತವೆ. ಸ್ವಲ್ಪ ಗಡಿಯಾರದ ಮುಳ್ಳಿನ ಕಡೆ ನೋಡ್ರಿ, ಏನಾಯ್ತು? ಇವತ್ತಿನ ಮಾತುಕತೆಯಲ್ಲಿ ಸಮಯ ಸರಿದಂತೆ ಗೊತ್ತಾಗ್ಲಿಲ್ಲ ನೋಡಿ. ಈಗ ನಮ್ಮ ಒಬ್ಬ ಶ್ರೋತೃವಿನ ಸಂದೇಶ ಕೇಳುವಂತ ಸಮಯ ಬಂದೇ ಬಿಟ್ಟಿದೆ. ಈ ಸಂದೇಶದಿಂದಲೇ ನಮಗೂ ಸಹ ಪ್ರತಿ ಬಾರಿ ಹೊಸ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಉತ್ಸಾಹ ಬರುತ್ತೆ. ಅಕ್ಷರಶಃ ನಿಜ ಹೇಳಿದೆ ನೋಡು. ನಾನು ಜಸ್ವಿ ಗುಪ್ತಾ, ದ್ವಾರಕಾ ಮೇ ರಹತಿ ಹೂ. ಮೇರೇ ದಾದಾಜಿ 89 ಇಯರ್ಸ್ ಕೆ ಹೋ ಗಯೆ ಹೈ. ವೆ ಹರ್ ಚುನಾವ್ ಮೇ ಬಡ್ ಚಡ್ ಕರ್ ಹಿಸ್ಸಾ ಲೇತೆ ಹೈ. ಉನ್ಕಾ ಯೇ ಉತ್ಸಾಹ ದೇಖ್ ಕರ್ ಹಮಾರೇ ಕಲೋನೀ ಕೆ ಸಭಿ ಲೋಗ್ ವೋಟ್ ಜರೂರ್ ದೇತೆ ಹೈ. ಇಸ್ ಸಾಲ್ ಮೇ ಭಿ 18 ಸಾಲ್ ಕಿ ಹೋ ಗಯಿ ಹೂ ಔರ್ ಮೈನೆ ಅಪ್ನಾ ವೋಟರ್ ಕಾರ್ಡ್ ಬನ್ವಾ ಲಿಯಾ ಹೈ. ಅಬ್ ಮೇ ಭಿ ಅಪ್ನೇ ದಾದಾಜಿ ಕಿ ತರಹ ಅಪ್ನೇ ದೇಶ್ ಕೆ ಲಿಯೇ ಏಕ್ ಜಿಮ್ಮೇದಾರ್ ಸರ್ಕಾರ್ ಬನಾಉಂಗಿ, ಕ್ಯೂಂಕಿ ಮೈ ಏಕ್ ಜಿಮ್ಮೇದಾರ್ ನಾಗರಿಕ್ ಹೂ ಜೋ ಅಪ್ನಾ ವೋಟ್ ಜರೂರ್ ದೇತಿ ಹೂ. ಔರ್ ಏಕ್ ಜಿಮ್ಮೇದಾರ್ ನಾಗರಿಕ್ ಹಿ ಜಿಮ್ಮೇದಾರ್ ಸರ್ಕಾರ್ ಬನಾ ಸಕ್ತಾ ಹೈ. ಆಹಾ, ಎಂತ ಮಾತು ಹೇಳಿದ್ರಲ್ಲ. ಹಿಂದಿನ ಪೀಳಿಗೆ ಮುಂಬರುವ ಪೀಳಿಗೆಗೆ ಎಂತಹ ದಾರಿ ತೋರಿಸ್ತಾ ಇದೆ, ಹೊಸ ಪೀಳಿಗೆಯಿಂದ ಇಂತಹದೇ ಅರ್ಥಪೂರ್ಣ ಮತ್ತು ಜವಾಬ್ದಾರಿಯ ಭರವಸೆ ಇದೆ. ಶ್ರೋತೃಗಳೇ, ನೀವು ಕೂಡ ರೆಕಾರ್ಡ್ ಮಾಡಿ ಕಳುಹಿಸುವ ಮೂಲಕ ನಿಮ್ಮ ಮಾತನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ರೆಕಾರ್ಡಿಂಗ್ ಅನ್ನ ನೀವು ನಮಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999030 ಇದಕ್ಕೆ ಕಳುಹಿಸಬಹುದು. ಭಾರತ್, ನಮ್ಮ ಕೇಳುಗ